ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಎಂಒಯ್. ನಾನು ಮೂಡುಗೆರೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ನಿಮಗೆ ಪತ್ರ ಸಿಂಚನದ ಮೂಲಕ ಪೋಷಕಾಂಶಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಅದರ ಮಹತ್ವ ಏನು ಅನ್ನೋದನ್ನ ತಿಳಿಸಲು ಇಚ್ಛಿಸ್ತೇನೆ. ಸಾಮಾನ್ಯವಾಗಿ ರೈತರು ಬೆಳೆಗಳಿಗೆ ಪೋಷಕಾಂಶಗಳನ್ನ ಸಾವಯವ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಒದಗಿಸ್ತಾರೆ, ನಿಮಗೆಲ್ಲರೂ ತಿಳಿದಿರೋ ಹಾಗೆ. ಆದರೆ ಗಿಡಗಳು ಪೋಷಕಾಂಶಗಳನ್ನ ಕೇವಲ ಬೇರುಗಳಿಂದ ಮಾತ್ರ ಸ್ವೀಕರಿಸೋದಿಲ್ಲ, ಅವುಗಳು ಎಲೆಗಳ ಮೂಲಕನೂ ಕೂಡ ಪೋಷಕಾಂಶಗಳನ್ನ ಹೀರಿಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿದೆ. ಈ ರೀತಿ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರಗಳನ್ನು 0.5-1% ಪ್ರಮಾಣದಲ್ಲಿ ನೀರಿನಲ್ಲಿ ಕರಗಿಸಿ ಎಲೆಗಳ ಮೇಲೆ ಸಿಂಪಡಿಸಿ ಪೋಷಕಾಂಶಗಳನ್ನು ಒದಗಿಸುವಂತ ಪದ್ಧತಿಗೆ ನಾವು ಪತ್ರ ಸಿಂಚನದ ಮೂಲಕ ಪೋಷಕಾಂಶ ನಿರ್ವಹಣೆ ಎನ್ನುತ್ತೇವೆ. ಹಾಗಾದ್ರೆ ಈ ಪತ್ರ ಸಿಂಚನದ ಮೂಲಕ ಯಾಕೆ ನಾವು ಪೋಷಕಾಂಶ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಈಗ ಬಿತ್ತನೆ ಸಮಯದಲ್ಲಿ ನಾವು ಸ್ವಲ್ಪ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಿರ್ತೀವಿ. ಮೇಲು ಗೊಬ್ಬರವನ್ನು ಕೊಡೋದು ಮಣ್ಣಿಗೆ ಸೇರಿಸೋ ಬದಲಾಗಿ ಅದರಲ್ಲಿ ಸ್ವಲ್ಪ ಪ್ರಮಾಣವನ್ನು ನಾವು ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಎಲೆಗಳಿಗೆ ಸಿಂಪಡಿಸುವ ಮೂಲಕ ಒದಗಿಸ್ಬೋದು. ಈಗ ಉದಾಹರಣೆಗೆ ಈಗ ನೀವು ಒಂದು ಮೇಲು ಗೊಬ್ಬರನ ಕೊಡಬೇಕಾದಂತ ಸಂದಿಗ್ಧ ಹಂತ ಇರುತ್ತೆ, ಇವತ್ತು ಕೊಡಲೇಬೇಕಾಗಿರುತ್ತೆ, ಬೆಳೆ ತುಂಬಾ ಬೇಡ್ತಾ ಇರುತ್ತೆ ಪೋಷಕಾಂಶಗಳನ್ನ, ಅಂತ ಸಮಯದಲ್ಲಿ ಈಗ ಮಣ್ಣಿನಲ್ಲಿ ತೇವಾಂಶ ಇಲ್ಲ ಅಂತ ತಿಳ್ಕೊಳ್ಳಿ, ಮಳೆ ಇಲ್ಲದೇನೆ ನೀರಿನ ಕೊರತೆಯಿಂದಾಗಿ ಮಣ್ಣು ತುಂಬಾ ಒಣಗಿದೆ, ಇಂಥ ಸಮಯದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಿ ಅಂತ ಹೇಳೋದಿಲ್ಲ, ಇದರಿಂದ ಇನ್ನೂ ಕೂಡ ದುಷ್ಪರಿಣಾಮಗಳು ಹೆಚ್ಚು. ಇಂಥ ಸಮಯದಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಏನು ಈ ನೀರಿನಲ್ಲಿ ಕರಗುವ ಗೊಬ್ಬರ 99 ಇರ್ಬೋದು ಇಂಥದ್ದನ್ನ ನೀರಿನಲ್ಲಿ 1 liter ನೀರಿಗೆ 5-10 gram ಒಳಗಡೆ, 10 gram ಯಾವುದೇ ಕಾರಣಕ್ಕೂ ಅದು ಮೀರಬಾರ್ದು, ಈ ತರ ನೀರಿನಲ್ಲಿ ಕರಗಿಸ್ಬಿಟ್ಟು ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಪೋಷಕಾಂಶಗಳು ನೇರವಾಗಿ ಗಿಡಗಳಿಗೆ ಸಿಕ್ಕು ಗಿಡಗಳು ಚೆನ್ನಾಗಿ ಒಂದು ಫಸಲನ್ನ ಕೊಡುತ್ತೆ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ಅಂದ್ರೆ ಬರದ ಸಿಚುವೇಶನ್ ಸಂದರ್ಭದಲ್ಲಿ ಕೂಡ ನಾವು ಉತ್ತಮವಾದ ಒಂದು ಇಳುವರಿನ ಪಡಿಬಹುದಾಗಿದೆ. ನಾವು ಈ ಒಂದು ಪತ್ರ ಸಿಂಚನ ಮೂಲಕ ಪೋಷಕಾಂಶ ನಿರ್ವಹಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯಗಳು ಅಂತಂದ್ರೆ, ಮೊದಲನೇದು ಕಾನ್ಸಂಟ್ರೇಷನ್ ಅಂದ್ರೆ ಪ್ರಮಾಣ ಎಷ್ಟಿದೆ ಅಂತೇಳಿ. ಯಾವುದೇ ಕಾರಣಕ್ಕೂ ಈ ಪತ್ರ ಸಿಂಚನದ ಮೂಲಕ ನಾವು ಬೆಳೆಗಳಿಗೆ ಬೇಕಾದಂತ 100-100 ಪೋಷಕಾಂಶಗಳನ್ನು ಪತ್ರ ಸಿಂಚನದ ಮೂಲಕ ಒದಗಿಸೋಕೆ ಸಾಧ್ಯ ಇಲ್ಲ. ನಾವು ಏನಿದ್ರು ಕೇವಲ ಏನು ಪೋಷಕಾಂಶವನ್ನ ಗಿಡಗಳು ಬೇಡ್ತಿರ್ತವಲ್ಲ ಅದರಲ್ಲಿ 20-30% ನಾವು ಪತ್ರ ಸಿಂಚನದ ಮೂಲಕ ಕೊಡಬಹುದು. ಆವಾಗ ಕೊಡಬೇಕಾದ್ರೂ ಕೂಡ ನಾವು ಅದರ ಪ್ರಮಾಣ ನೀರಿನಲ್ಲಿ ಏನು ಡೈಲ್ಯೂಷನ್ ಅಂತ ಏನು ಹೇಳ್ತೀವಿ ಎಷ್ಟು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನೀರಿನಲ್ಲಿ ಕರಗುವ ಗೊಬ್ಬರದ ಪ್ರಮಾಣ 10 gram ಮೀರಬಾರದು, ಕರಗಿಸ್ಬಿಟ್ಟು ಗಿಡಗಳಿಗೆ ಒದಗಿಸಬಹುದು. ಮತ್ತು ಪತ್ರ ಸಿಂಚನ ಮಾಡುವಾಗ ತಂಪು ವಾತಾವರಣ ಇರಬೇಕು, ಅಂದ್ರೆ ಬೆಳಿಗ್ಗೆ 9 ಅಥವಾ 10 ಒಳಗಾಗಿ ನಾವು ಪತ್ರ ಸಿಂಚನದ ಮೂಲಕ ಪೋಷಕಾಂಶವನ್ನು ಗಿಡಗಳಿಗೆ ಒದಗಿಸಬೇಕು. ಮತ್ತೆ ಸಂಜೆ 4 ಮೇಲೆ ಕೂಡ ಈ ಪತ್ರ ಸಿಂಚನ ಪೋಷಕಾಂಶ ನಿರ್ವಹಣೆ ಮಾಡಬಹುದು. ಈ ಪತ್ರ ಸಿಂಚನದ ಮೂಲಕ ಪೋಷಕಾಂಶ ನಿರ್ವಹಣೆ ಮಾಡೋದ್ರಿಂದ ಏನ್ ಇನ್ನೊಂದು ಉಪಯೋಗ ಅಂತಂದ್ರೆ, ಇದರಲ್ಲಿ ಯಾವುದೇ ಒಂದು ಉದಾಹರಣೆಗೆ ಮಣ್ಣಿಗೆ ಸೇರಿಸಿದಂತ ಒಂದು ಏನು ರಾಸಾಯನಿಕ ಗೊಬ್ಬರಗಳಲ್ಲಿ ಹೆಚ್ಚಾಗಿ ಪೋಷಕಾಂಶಗಳು ನಷ್ಟ ಆಗೋದು ಜಾಸ್ತಿ, ಅಂದ್ರೆ ಗಿಡಗಳಿಗೆ ಸಿಗೋದು ಕೇವಲ ಒಂದು 30-40% ಮಾತ್ರ, ಉಳಿದಿದ್ದೆಲ್ಲ ಕೂಡ ನಷ್ಟ ಆಗುತ್ತೆ. ಆದ್ರೆ ಪತ್ರ ಸಿಂಚನದ ಮೂಲಕ ನಾವು ಪೋಷಕಾಂಶಗಳನ್ನ ಒದಗಿಸಿದಾಗ ಎಲೆಗಳಿಗೆ ತಾಗಿದ ಎಲ್ಲಾ ಪೋಷಕಾಂಶಗಳು ಕೂಡ ನೇರವಾಗಿ ಗಿಡಗಳಿಂದ ಹೀರಲ್ಪಟ್ಟು ನಾವು ಕಡಿಮೆ ಪೋಷಕಾಂಶದಲ್ಲಿ ಅತಿ ಹೆಚ್ಚು ಇಳುವರಿನ ಪಡಿಬಹುದು, ಯಾವುದೇ ಒಂದು ದುಷ್ಪರಿಣಾಮಗಳು ಆಗೋದಿಲ್ಲ. ಮತ್ತೆ ನಾವು ಲೇಬರ್ಸ್ ಇಲ್ಲದೇನೆ ಕಡಿಮೆ ಖರ್ಚಿನಲ್ಲಿ ನಾವು ಒಂದು ಪೋಷಕಾಂಶ ನಿರ್ವಹಣೆಯನ್ನ ಮಾಡಬಹುದು. ಮತ್ತು ಇದರಿಂದ ಕೆಲವೊಂದು ಹಣ್ಣಿನ ಗಿಡಗಳಲ್ಲಿ ಗುಣಮಟ್ಟನೂ ಕೂಡ ಸುಧಾರಿಸಿರುವಂತ ಉದಾಹರಣೆಗಳಿದೆ. ಆದ್ರಿಂದ ದಯವಿಟ್ಟು ರೈತರು ಈ ಒಂದು ಪದ್ಧತಿಯನ್ನ ನೀವು ಅಳವಡಿಸ್ಕೊಳ್ಳೋದು ಸೂಕ್ತ ಅಂತ ಭಾವಿಸ್ತೀನಿ. ಈ ಒಂದು ಪತ್ರ ಸಿಂಚನದ ಮೂಲಕ ಪೋಷಕಾಂಶ ನಿರ್ವಹಣಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನೀವು ನನ್ನ ದೂರವಾಣಿ ಸಂಖ್ಯೆ 6361-59-6337 ಸಂಪರ್ಕಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले। हाँ माँ, वो जमाने गए, अब ग्राहक को कोई ठग नहीं सकता। अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है। जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें। जागो, ग्राहक जागो। उपभोक्ता मामले विभाग, भारत सरकार। ಈಗ ಪೇಟೆ ಧರಣಿ. ಕೊಟ್ಟೂರಿನ ಮಾರುಕಟ್ಟೆಯಲ್ಲಿ ಇಂದಿನ ಧಾರಣೆ ಹೀಗಿತ್ತು. ಸಜ್ಜೆ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ 2,173 ರೂಪಾಯಿಗಳು. ಕಡಲೆಕಾಳು ಕನಿಷ್ಠ 2,119 ರೂಪಾಯಿಗಳು, ಗರಿಷ್ಠ 4,669 ರೂಪಾಯಿಗಳು. ಹರಳುಬೀಜ 6,251 ರೂಪಾಯಿಗಳು. ಅಲಸಂದೆ 6,339 6,507 ರೂಪಾಯಿಗಳು. ನೆಲಗಡಲೆ 5,109 7,729. ಹುರುಳಿಕಾಳು 5,623 5,627 ರೂಪಾಯಿಗಳು. ಮೆಕ್ಕೆಜೋಳ 2,080 2,174 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕನಿಷ್ಠ 2,283 ರೂಪಾಯಿಗಳು, ಗರಿಷ್ಠ 2,585 ರೂಪಾಯಿಗಳು. ಸೂರ್ಯಕಾಂತಿ 3,600 6,333 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 2,509 ರೂಪಾಯಿಗಳು, ಗರಿಷ್ಠ 8,089 ರೂಪಾಯಿಗಳು. ಮೆಕ್ಕೆಜೋಳ 958 2,183. ಸೂರ್ಯಕಾಂತಿ 4,711 5,359 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 5,200 ರೂಪಾಯಿಗಳು, ಗರಿಷ್ಠ 6,540 ರೂಪಾಯಿಗಳು. ಸಜ್ಜೆ 1,500 2,810 ರೂಪಾಯಿಗಳು. ಕಡಲೆಕಾಳು 4,239 4,732. ಉದ್ದಿನಕಾಳು 6,509 9,906. ಹರಳು ಬೀಜ ಪ್ರತಿ ಕ್ವಿಂಟಾಲಿಗೆ 6,206 ರೂಪಾಯಿಗಳು. ಹೆಸರುಕಾಳು 7,329 7,621 ರೂಪಾಯಿಗಳು. ನೆಲಗಡಲೆ 4,200 7,826. ಹುರುಳಿಕಾಳು 4,870 5,638. ಜೋಳ 1,400 3,236 ರೂಪಾಯಿಗಳು. ಮೆಕ್ಕೆಜೋಳ 1,937 2,168. ನವಣೆ 2,769 3,709 ರೂಪಾಯಿಗಳು. ಕುಸುಬೆ 4,109 4,452. ತೊಗರಿ 4,009 ರೂಪಾಯಿಗಳಿಂದ 7,575 ರೂಪಾಯಿಗಳು. ಇಂದಿನ ಮಾರುಕಟ್ಟೆಯಲ್ಲಿನ ಧಾರಣೆಗಳನ್ನು ಇದುವರೆಗೆ ಕೇಳಿದಿರಿ. ಏನೆ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ, ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಈಗ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಾನಂಗಿ ಗ್ರಾಮದ ಕೃಷಿಕ ಹೆಚ್ ಮಹದೇವಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಮಾನಂಗಿ ಗ್ರಾಮದ ಹಿರಿಯ ಕೃಷಿಕರಾದಂತಹ ಎಚ್ ಮಹದೇವಪ್ಪ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಅಡಿಕೆ ಕೃಷಿಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಹದೇವಪ್ಪ ಅವರೇ. ನಮಸ್ತೆ ಮಹದೇವಪ್ಪ ಅವರೇ, ಹೇಳಿ, ಈ ಒಂದು ಅಡಿಕೆ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಈಗ 13 ವರ್ಷದಿಂದ ಮಾಡ್ತಾ ಇದೀವಿ. 13 ವರ್ಷದಿಂದ ಅಂದ್ರೆ 4 ವರ್ಷ ನಾವು ತರಕಾರಿ ಬೆಳೆ ಮಾಡಿದ್ವಿ. ಅದರೊಳಗೆ ಆಗಲ ಬಳ್ಳಿ, ಮೆಣಸಿನ ಗಿಡ, ಟಮಾಟೆ, ಹೀರೆಬಳ್ಳಿ ಇಷ್ಟು ಮಾಡಿದ್ವಿ. ಅದರಿಂದ ಪ್ರತಿ ವರ್ಷನೂ ಪ್ರತಿ ವಾರ 12,000 ಸಂಪಾದನೆ ಸಿಗ್ತಾ ಇತ್ತು. ವಾರದಿಂದ ವಾರಕ್ಕೆ ತಿಂಗಳಿಗೆ 12,48,000 ತನಕ ಪ್ರಾಫಿಟ್ ತಕೊಂಡಿವಿ ಪ್ರಾರಂಭದಲ್ಲಿ. ಈಗ ಅಲ್ಲಿ ಏನು ಬೆಳೆಯಕ್ ಆಗ್ತಾ ಇಲ್ಲ, ಅಡಿಕೆ ಒಂದೇ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಆಗಿ ತಗೊಂಡು ಹೊಡಿತಿರ್ತೀವಿ. ನಾವೇ ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡ್ವಿ, ಜೊತೆಗೆ ನಮ್ದು ಹಸು ಸಾಕಾಣಿಕೆ ಐತೆ. ಅದ್ರ ಜೊತೆಗೆ ಸಾಕಾಗಲ್ಲ ಅಂದ್ರೆ ಬೇರೆ ಕಡೆಯಿಂದ ತಗೊಂತಾ ಇದೀವಿ. ಕೋಳಿ ಗೊಬ್ಬರ 2 ವರ್ಷಕ್ಕೆ ಒಂದ್ಸರಿ ತಂದಾಕ್ತಾ ಇರ್ತೀವಿ. ಈ ವರ್ಷ ನಮಗೆ ಪ್ರಾಫಿಟ್ 6.5 ಲಕ್ಷ ರೂಪಾಯಿ ಆಗಿದೆ. 1.5 ಎಕರೆ 900 ಗಿಡ ಅಂದ್ರೆ 1,700 ಗಿಡ ಫಸಲಿ ಬಂದಿರೋದು ಆಲ್ರೆಡಿ. ಈಗ ಸರಿ ರೇಟ್ 7,500 ರೂಪಾಯಿದಂಗೆ ಕೊಟ್ಟಿದ್ವಿ ಕಾಯಿ ಕ್ವಿಂಟಲ್ ತೂಕಕ್ಕೆ. 1 ಕೆಜಿ ಶೂಟ್ ಇರುತ್ತೆ. 7ನೇ ಸರಿ 7,250 ಕೊಟ್ಟಿವಿ. 3ನೇ ಸರಿ ರೇಟ್ ಕಮ್ಮಿ ಆಯ್ತು ಅಂತ ಹೇಳಿ ನಾವೇ ಮಾಡಿದ್ವಿ. 6 ಕ್ವಿಂಟಲ್ ಅಡಿಕೆ ಆಗಿತ್ತು, 46,000 ರೂಪಾಯಿದಂಗೆ ರೇಟ್ನಂಗೆ ಮಾರಿದ್ವಿ. ಈಗಿನ 50 ಕೆಜಿ ಅಡಿಕೆ ಮನೆಯಲ್ಲಿದೆ. ರಾಸಾಯನಿಕ ಗೊಬ್ಬರ ಯಾವುದು ಕೊಡಲ್ಲ ನೀವು ಅಡಿಕೆಗೆ? ರಾಸಾಯನಿಕ ಗೊಬ್ಬರ ಅಂದ್ರೆ ವರ್ಷಕ್ಕೆ 2 ಟೈಮ್ ಕೊಡ್ತೀವಿ ಅಷ್ಟೇನೆ. ಅದ್ರ ಜೊತೆಗೆ ಇದು ಡಾಕ್ಟರ್ ಸಾಯಿಲ್ ಅಂತ ಹೇಳಿ ವರ್ಷಕ್ಕೆ ಒಂದ್ ಸರಿಯ 1.5 ಲೀಟರ್ ಟಿನ್ ತರ್ತೀವಿ. 5 ಲೀಟರ್ ಟಿನ್ಗೆ 1,000 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಒಂದೊಂದು ಚೆಂಬು ಒಂದೊಂದು ಗಿಡಕ್ಕೆ ಹಾಕೆತ್ತ ಹೋಗ್ತಾ ಇರ್ತೀವಿ. ಅದರಿಂದ ಪ್ರಾಫಿಟ್ಟು ಪಿಟ್ಟು ಬಿರ್ಕ ಒಡಕ ಅದು ಬರೋದಿಲ್ಲ, ಈಲ್ಡ್ ಚೆನ್ನಾಗಿ ಬರುತ್ತೆ, ತೂಕ ಚೆನ್ನಾಗಿರುತ್ತೆ. ಹಂಗಾಗಿ ಅದ್ರ ಜೊತೆ ಪೊಟಾಶ್ ಜಾಸ್ತಿ ಮಾಡ್ತೀವಿ. ಪೊಟಾಶ್ ಹಾಕೋದ್ರಿಂದ ತೂಕದ ಅಂಶ ಜಾಸ್ತಿ ಆಗುತ್ತೆ. ಈಗ ಪೊಟಾಶ್ ಅಂಶ ಕೊರತೆ ಇದೆ ಅಂತ ಹೇಳಿ ನೀವೇನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸ್ತೀರಾ? ಮಣ್ಣು ಪರೀಕ್ಷೆ ಮಾಡಿದ್ವಿ, ನೀರು ಸಹ ಪರೀಕ್ಷೆ ಮಾಡಿದ್ವಿ. ಮಣ್ಣು ಪರೀಕ್ಷೆಯಲ್ಲಿ ಪೊಟಾಶ್ ಅಂಶ ಕಮ್ಮಿ ಇದೆ ಅಂತ ಅಂದ್ರು, ಆಮೇಲೆ ನೀರು ಸಾಯಿಲ್ ಸ್ಪೀಡ್ ಚೆನ್ನಾಗಿದೆ ಅಂತ ಅಂದ್ರು. ಪೊಟಾಶಿನ ಕೊರತೆ ಇರೋದ್ರಿಂದ ನಾವು ಈ ಮಾದಾನ್ ಅಂತ ಹೇಳಿ ಅದರಲ್ಲಿ 3 ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನ ಹಾಕ್ತಾ ಇದೀವಿ. ಈಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಮಣ್ಣು ಪರೀಕ್ಷೆಗೆ ಏನು ಲವಣಾಂಶ ಸಿಕ್ಕದಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಕೃಷಿ ಇಲಾಖೆಯಿಂದ ಮಾಹಿತಿ ಕೊಟ್ರು. ಅದ್ರ ಮೇಲೆ ನಾವು ಮುಂದುವರೆದು ಮಣ್ಣು ಪರೀಕ್ಷೆ ಮಾಡಿದ್ವಿ. ಪೊಟಾಶ್ ಅಂಶ ಕಮ್ಮಿ ಬರುತ್ತೆ, ನಿಮಗೆ ತೂಕ ಈಲ್ಡ್ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನನಗೆ ಹೇಳಿರ, ಆ ಉದ್ದೇಶಕ್ಕೆ ಮಣ್ಣು ಪರೀಕ್ಷೆ ಮಾಡಿದ್ವಿ. ಅದು ಸರ್ಟಿಫಿಕೇಟ್ ಕೊಟ್ಟಾರೆ ನಮ್ಮ ಹತ್ರ ಇದೆ. ಈಗ ಅಡಿಕೆ ಬೆಳೆಯಲ್ಲಿ ಮಣ್ಣು ಪರೀಕ್ಷೆ ಅಂತಂದ್ರೆ ಅಂದ್ರೆ ಯಾವ ತರ ನೀವು ಮಣ್ಣನ್ನ ತೆಗಿತೀರಾ ಈ ಪರೀಕ್ಷೆಗೆ? ಮಣ್ಣನ್ನು ಪರೀಕ್ಷೆ ಅಂದ್ರೆ ಒಂದು ಎರಡು ಪ್ಲಾಟ್ ಇದಾವೆ. 1/2 ಎಕರೆಯಿಂದ ಆ ಕಡೆಗೆ ಒಂದು ಪ್ಲಾಟ್ ಅಲ್ಲಿ, ಈ ಕಡೆಗೆ 1/2 ಎಕರೆ ಪ್ಲಾಟ್ ಅಲ್ಲಿ 2 ಪ್ಲಾಟ್ ಅಲ್ಲಿ ತಗಂತೀವಿ. ಈಗ ಎಲ್ಲೋ ಒಂದ್ ಕಡೆ ನಿಮಗೆ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ? ಅನುಕೂಲನೂ ಆಗಿದೆ, ಮಾಹಿತಿ ಹೇಳ್ತಾರೆ ಇಂಥ ಲವಣಾಂಶ ಕಮ್ಮಿ ಆಗುತ್ತೆ ಅಂತ. ಜಿಂಕ್, ಬೋರಾನ್ ಇವೆಲ್ಲ ಕಮ್ಮಿ ಆಯ್ತು ಅಂದ್ರೆ ಅವ್ರ ಮಾಹಿತಿ ಕೊಟ್ಟರೆ ನಾವು ಅದನ್ನು ತಂದಾಕ್ತಾ ಇರ್ತೀವಲ್ಲ, ಹಂಗಾಗಿ ಅದ್ರ ಮಾಹಿತಿನೂ ಸಿಗ್ತಾ ಇರುತ್ತೆ. ಈಗ ಮಣ್ಣು ಪರೀಕ್ಷೆ ಅಂದ್ರೆ ನಿಮಗೆ ಸಮೀಪ ಎಲ್ಲಿದೆ ಪರೀಕ್ಷೆಗೆ? ಚಿತ್ರದುರ್ಗ. ಅವ್ರ ಕಡೆ ಕೊಟ್ಟರು, ಅವ್ರು 1 ವಾರದಲ್ಲಿ ರಿಸಲ್ಟ್ ಕೊಡ್ತಾರೆ ಲೀಸ್ಟ್ ನಮ್ಮ ಕಡೆಗೆ. ಅದನ್ನ ತಗೊಂಬಂದು ಅದ್ರ ಪ್ರಕಾರ ನಾವು ಮಾಹಿತಿ ತಗಂದ್ಮೇಲೆ ಅದಕ್ಕೆ ಬೇಕಾಗಂತ ಲವಣಾಂಶ ಅದು ತಂದಾಗ್ತಾ ಇರ್ತೀವಿ. ಮಹಾದೇವಪ್ಪ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ? ನಮಗೆ ಒಟ್ಟಾರೆ 4.5 ಎಕರೆ ಕೃಷಿ ಭೂಮಿ ಇದೆ. 3 ಎಕರೆಯಲ್ಲಿ ಮೆಕ್ಕೆಜೋಳ ಹಾಕಿದ್ವಿ, 1.5 ಎಕರೆ ಅಡಿಕೆ ತೋಟ ಇದೆ. 3 ಎಕರೆಯಲ್ಲಿ ಈ ವರ್ಷ 2,183 ರೂಪಾಯಿದಂಗೆ ರೇಟ್ ಸಿಕ್ತು ಮೆಕ್ಕೆಜೋಳ. 65 ಕ್ವಿಂಟಲ್ ಆಗಿತ್ತು, 7,40,000 ರೂಪಾಯಿ ಮೆಕ್ಕೆಜೋಳ ದುಡ್ಡು ಸಿಕ್ತು. ಅದ್ರ ಜೊತೆ ಮಣ್ಣು ಈ ವರ್ಷ ಸಾಕಾಗ ಅಷ್ಟು ಹೊಡ್ಸಿದ್ದೀನಿ ಆ ಹೊಲಕ್ಕೆ. ಈ ಮತ್ತು ಅದಕ್ಕೆ ಅಡಿಕೆ ಗಿಡ ಕಟ್ಟಬೇಕು ಅಂತ ಹೇಳಿ ಬೋರ್ ಹೊಡ್ಸ್ಕೊಂಡಿದ್ದೀನಿ, ಹೊಲ ಎಲ್ಲ ಹೊಡಿಸಿ ರೆಡಿ ಮಾಡಿಸಿದ್ದೀನಿ. ಮೋಟರ್ ಬಿಟ್ಕೊಂಡು ಈಗ ಗಿಡ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಹೊಲಕ್ಕು. ಈಗ ಮಣ್ಣು ಅಂತಂದ್ರೆ ಎಲ್ಲಿಂದ ಭೂಮಿಗೆ ಏರಿಸಿದ್ರ? ನಮ್ಮ ಮಾನಂಗಿ ಕೆರೆನೇ ಇದೆ, ಅದರಲ್ಲಿಂದ 500 ರೂಪಾಯಿ ಲೋಡ್ ನಂಗೆ 250 ಲೋಡ್ ಮಣ್ಣು ಹೊಡ್ಸಿದ್ದೀನಿ. ಈಗ ಕೆರೆಯಲ್ಲಿ ಉತ್ಕೃಷ್ಟವಾದ ಮಣ್ಣು ಇದೆ ಅಂತ ಹೇಳ್ತೀರಾ? ಇದೆ. ಆ ಮಣ್ಣು ಬಿಸಿಲಿನ ಅಂಶಕ್ಕೆ ಕರಗಿ ಮೃದುವಾಗುತ್ತೆ, ಬಿಸಿಲಿಗೆ ಒಣಗಿ ಅಳ್ಳಿದರೆ ಆ ಮಣ್ಣಿನ ತೇವಾಂಶ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಅದ್ ನೋಡ್ಸಿದ್ದು. ಈಗ ಸಾಕಷ್ಟು ವರ್ಷ ಮಳೆಗಾಲ ಇಲ್ಲ, ಈಗ ನೀರೆಲ್ಲ ತಿಳಿ ಬಂದು ಕುತ್ಕೊಂಡಿಲ್ಲ ಕೆರೆಗೆ, ಅಷ್ಟೊಂದು ಉತ್ಕೃಷ್ಟ ಇಲ್ಲ ಅಂತ ಕೆಲವು ಭಾಗದಲ್ಲಿ ರೈತರ ಒಂದು ಕೂಗಿದೆ. ಅಂದ್ರೆ ನಿಮ್ಮ ಒಂದು ಕೆರೆಯಲ್ಲಿ ಸಾಕಷ್ಟು ಉತ್ತಮವಾದ ಗುಣಮಟ್ಟದ ಮಣ್ಣಿದೆ ಅಂತ ಹೇಳಿ. ಆ ಮಣ್ಣಿರ ಉದ್ದೇಶಕ್ಕಾಗಿಲ್ಲ, ನಾವು ವರ್ಷದಿಂದ ವರ್ಷಕ್ಕೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಬಂತು. ಫಸ್ಟ್ನೇ ವರ್ಷ 1ನೇ ಸರಿ 150 ಲೋಡ್ ಹೊಡ್ಸಿದ್ದೆ, ಬೆಳೆ ಅಧಿಕವಾಗಿ ಇಳುವರಿ ಬಂತು. ಈ ವರ್ಷ ಅದು ನೋಡ್ಕೊಂಡು ಅದ್ರ ದುಡ್ಡು ಅದಕ್ಕೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ 250 ಲೋಡ್ ಮಣ್ಣು ನೋಡಿಸಿ ಹೊಲ ಎಲ್ಲ ಲೆವೆಲ್ ಮಾಡಿಸಿದೀನಿ ಕ್ಲೀನ್ ಆಗಿ. ಈಗ ನಿಮ್ದು ಭೂಮಿ ಈಗ 4.5 ಎಕರೆ ಅಂತಂದ್ರೆ ಒಂದೇ ಪ್ಲಾಟ್ ಬರುತ್ತೆ, ಬೇರೆ ಬೇರೆ ಕಡೆ ಇದೆಯಾ? 3 ಪ್ಲಾಟ್ ಬರುತ್ತೆ, 1.5 ಎಕರೆ ತೋಟ ಒಂದ್ ಸೈಡ್ ಇದೆ, ಇನ್ನ 2 ಭೂಮಿ ಒಂದೊಂದು ಡಿಫ್ರೆನ್ಸ್ ಅಲ್ಲಿ ಇದಾವೆ. ಈಗ ಕೆಲವು ವರ್ಷಗಳ ಹಿಂದೆ ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಸಾಕಷ್ಟು ನೀರಿನ ಕೊರತೆಯಾಗಿ ಅಡಿಕೆ ತೋಟಗಳೆಲ್ಲ ಒಣಗೋದ್ವು. ಅಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಏನನ್ಸ್ತು ನಿಮಗೆ? ಅಂತ ಸಮಯದಾಗ ನಮಗೆ ಬೋರು 1 ಇಂಚ್ ನೀರ್ ಸಿಗ್ತವೆ, ಆ ನೀರಲ್ಲೇ ನಾನು ತೋಟ ಉಳಿಸಿ ಇವತ್ತು ಚೆನ್ನಾಗ್ತಾ ಇದೆ. ಈ ಮಳೆ ಬಂದು ಜಾಸ್ತಿ ಆದ್ಮೇಲೆ ಭೂಮಿ ಕೆರೆ ತುಂಬಿದೆ, ಸಫಿಷಿಯಂಟ್ ನೀರಿದೆ, ಒಂದೇ ಬೋರೆ ಸಾಕಾಗ್ತೈತೆ, ನೀರಿಗೆ ಏನು ತೊಂದರೆ ಆಗಿಲ್ಲ. ಅಂತ ಕನಿಷ್ಠ ಕಾಲದಾಗ 1 ಇಂಚ್ ನೀರಲ್ಲಿ ತೋಟ ಉಳಿಸಿ ಅಂದದ್ದು ಇವತ್ತು ಧನ್ಯನ ಆಗಿದೀವಿ. ಈಗ ಸಾಕಷ್ಟು ಕಷ್ಟಪಟ್ಟಿದ್ರೆ ನೀವು ನೀರಿಗಾಗಿ ಆಳವಾಗಿ ಭೂಮಿಯಲ್ಲಿ ಕೊಳೆ ಬಾಗಿಸಿದ್ರು ನಿಮಗೆ ನೀರು ಸಿಗಲಿಲ್ಲ, ಸಾಕಷ್ಟು ಕೆಲವು ತೋಟಗಳು ಒಣಗಿದ್ವು ಅಂತಲೂ ಹೇಳಿದ್ರ. ಈಗ ನೀವು 1.5 ಎಕರೆ ಅಡಿಕೆ ತೋಟ ಮಾಡಿದ್ರೆ ಅದು ಫಲಕ್ ಬಂದಿದೆ, ಈಗ ಮತ್ತೆ ಇರೋಂತ ಜಮೀನಿಗೆ ಅಡಿಕೆ ಹಾಕ್ಬೇಕು ಅಂತ ಯಾಕೆ ಅನಿಸ್ತದೆ ನಿಮಗೆ? ಬೇರೆ ಎಲ್ಲ ತೋಟಗಾರಿಕೆ ಬೆಳೆಗಳು ಅದಾವೆ, ಅಂತ ಬೆಳೆಗಳು ನೆಡ್ಬೋದಲ್ಲ. ಅಡಿಕೆ ಯಾಕೆ ಬೆಳಿಬೇಕು ಅಂತಂದ್ರೆ ರಾಗಿ ಮೆಕ್ಕೆಜೋಳ ಬೆಳೆಯೋದ್ರಿಂದ ರಾಗಿ ಖರ್ಚು ಮಾಡ್ತೀವಿ, ಕೂಲಿ ಕೊಯ್ಯಕ್ಕೆ 2,000 ರೂಪಾಯಿ ಕೂಲಿಯರ್ ಕೇಳ್ತಾರೆ. ಆದ್ರೆ ಪ್ರಾಫಿಟ್ ಅದಕ್ಕೆ ಅಷ್ಟಕ್ಕೆ ಆಗೋದಿಲ್ಲ. ಆ ಉದ್ದೇಶಕ್ಕೆ ಅಡಿಕೆ ಮಾಡಿದರೆ ಹೆಂಗೆ ಅಂದ್ರೆ 40,000 ರೂಪಾಯಿ ಸಿಕ್ಕರುತ್ತಾನೆ ನಮಗೆ. ವರ್ಷದಿಂದ ವರ್ಷಕ್ಕೆ ಕನಿಷ್ಠ 1-8 ರಿಂದ 10 ಲಕ್ಷ ಸಿಗುತ್ತೆ 1.5 ಎಕರೆ ಜಮೀನಿಗೆ. ಆ ಉದ್ದೇಶಕ್ಕಾಗಿ ಅಡಿಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಭರವಸೆ ಇರೋದು. ಈಗ ಬೇರೆಲ್ಲ ತೋಟಗಾರಿಕೆ ಬೆಳೆಗಳದಾವೆ, ಈಗ ಮಾವು ಇದೆ, ದಾಳಿಂಬೆ ಇದೆ, ಸಪೋಟ ಇದೆ, ತೆಂಗಿದೆ, ಅಂದ್ರೆ ಅಂತದ್ರಲ್ಲಿ ನಿಮಗೆ ಹೆಚ್ಚು ಆದಾಯ ಬರಲ್ಲ ಅಂತ ಹೇಳ್ತೀರಾ? ಆದಾಯ ಬರುತ್ತೆ, ನಾವಾಗಿ ಒತ್ತು ಮಾರಕ್ಕಾಗೋದಿಲ್ಲ. ಆ ಉದ್ದೇಶದಿಂದ ನಾವು ಬ್ರೋಕರ್ ಮುಖಾಂತರ ಹೋದಾಗ ಅದು ನಮಗೆ ದುಡ್ಡು ಸಿಕ್ಕೋದಿಲ್ಲ, ಸಾಕಾಗಲ್ಲ. ಇದು ಅಂದ್ರೆ ನಮ್ಮ ನೇರ ಕೆಲಸ, ಕೂಲರ್ ಕರ್ಕೊಂಡು ಹೋಗ್ತೀವಿ, ಕೆಲಸ ಮಾಡ್ಕೊಂಡ್ ಬರ್ತೀವಿ, ಅಡಿಕೆ ಮಂಡಿ ಬಿಡ್ತೀವಿ, ಇಲ್ಲ ಊರಲ್ಲೇ ಬಂದು ಹೋಯ್ತಾರೆ, ದುಡ್ಡು ಕ್ಯಾಶ್ ಕೈ ಸಿಗುತ್ತೆ ಒಂದ್ಸರಿ. ಆ ಉದ್ದೇಶಕ್ಕೆ ನಾವು ಬೇರೆ ಪ್ರಾಪರ್ಟಿ ಅವಲಂಬಿಸ್ಕೊಳಲ್ಲ. ಈಗ ಸುಮಾರು ಅಂತಂದ್ರೆ 13 ವರ್ಷ ಆಯ್ತು ನೀವು 1.5 ಎಕರೆ ಅಡಿಕೆ ಹಾಕಿ ಅಂತ ಹೇಳಿದ್ರ, ಅಂದ್ರೆ 13 ವರ್ಷದ ಹಿಂದೆ ಅಡಿಕೆ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರ? ಅಡಿಕೆ ಸಸಿ ನಮ್ಮ ಊರಲ್ಲಿ ಚಿಕ್ಕಜೋ ಚನ್ನಪಟ್ಟಣದಲ್ಲಿ ಗೋಡ್ ಸಿಕ್ಕು, ತಂದು ಮೊಳಕೆ ಮಾಡಿ ಪ್ಯಾಕೆಟ್ ಮಾಡ್ಕೊಂಡು ಸಸಿ ಹಾಕಿದ್ವಿ, ಅದರೊಳಗೆ ತರಕಾರಿ ಬೆಳೆ ಬೆಳ್ಕೊಂಡ್ವಿ. ಅದರಿಂದ ಪ್ರಾಫಿಟ್ ಆದ್ಮೇಲೆ ಹಂಗೆ ತೋಟ ಇಂಪ್ರೂವ್ಮೆಂಟ್ ಆಯ್ತು, ಈಗ ಅಡಿಕೆ ಬರ್ತಾ ಐತೆ, ಅದ್ರಾಗ ಏನು ಬೆಳೆಯಕ್ ಆಗ್ತಿಲ್ಲ, ಸೋಲೆ ಆಯ್ತಾ. ಆ ಉದ್ದೇಶಕ್ಕೆ ಈಗೆಲ್ಲ ನೀವು ಅಡಿಕೆ ಗೋಡ್ ತಂದಿವಿ ಅಂತ ಹೇಳಿದ್ರ, ಈಗ ಉತ್ತಮವಾದ ಗುಣಮಟ್ಟದ ಒಂದು ನಾವು ಇಳುವರಿ ತಗೊಳ್ಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ಗುಣಮಟ್ಟದ ಸಸಿಗಳನ್ನ ನಾವು ಹಾಕ್ಬೇಕಾಗುತ್ತೆ. ಈಗ ನೀವು ಗುಣಮಟ್ಟದ ಗೋಟ್ ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರೆ? ನಾವು ಗುಣಮಟ್ಟದ ಗೋಟ್ ಅಂದ್ರೆ ಸುಮಾರು ಹಳೆ ಮರ 60-70 ವರ್ಷ ಆಗಿರೋಂತ ಮರದ ಗೋಟ್ ತಗೊಂಡು ಅದರಲ್ಲಿ ಸಿಪ್ಪೆ ತೆಳುವಿರೋಂತ ಗೋಟು ನಾವು ಲೈಕ್ ಮಾಡಿ ಕಡ್ದು ನೋಡಿದಾಗ ಸಿಪ್ಪೆ ತೆಳುವು ಬರುತ್ತೆ, ಅಂತ ಮರದ್ದು ಗೋಡ್ ತಗೊಂಡ ಮಾತ್ರ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಒಂದು ಮನವರಿಕೆ ಆಯ್ತು. ಅದರಿಂದ ತಂದು ಸಸಿ ಮಾಡ್ಕೊಂಡು ನಾವೇ ಸ್ವಂತ ಹಾಕೊಂಡಿವಿ. ನೀವು ಗೋಟ್ ತಂದಂತ ಸಂದರ್ಭದಲ್ಲಿ ಅಂದ್ರೆ ಅಷ್ಟೇನು ರೇಟ್ ಇರಲಿಲ್ಲವಲ್ಲ? ಇಲ್ಲ, ಅಷ್ಟೇನು ರೇಟ್ ಇರಲಿಲ್ಲ, 1.5 ರೂಪಾಯಿ ಒಂದು ಗೋಟ್ ಇತ್ತು ಅವಾಗ, ಈಗ ಅದೇ 3.5-4 ರೂಪಾಯಿ ಒಂದು ಗೋಟ್ ಆಗಿದೆ. ಈಗೆಲ್ಲ ಗೋಟ್ ತಗೊಂಬಂದಿರಲ್ಲ, ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ನಾವು? ಸಸಿ ಅಂದ್ರೆ ಪ್ಯಾಕೆಟ್ ಅಲ್ಲಿ ಮಣ್ಣು ಕೆರೆ ಮಣ್ಣೆ ತುಂಬಿಕೊಂಡ್ವಿ, ಕೆರೆ ಮಣ್ಣು ತುಂಬಿ ನೀರಿಗೆ ಹಾಕೊಂಡು 1 ವರ್ಷ ಸೊಸೆ ಬೆಳೆಸ್ಕೊಂಡ್ವಿ 2 ಕೆಜಿ ಪ್ಯಾಕೆಟ್ ಅಲ್ಲಿ. ಅದ್ರ ನಂತರ ಒಂದು ವರ್ಷ ಆದ ನಂತರ ಅವನ್ನ ದಾಯ ಮಾಡ್ಕೊಂಡು 1 ಅಡಿ ಗುಂಡಿ ತೆಗೆದು ಅದ್ರೊಳಗಿಟ್ಟು ಡ್ರಿಪ್ ಮಾಡ್ಕೊಂಡು ನೀರು ಹನಿ ನೀರಾವರಿ ಅದಕ್ಕೆ ಸಹಾಯಧನ ತಗೊಂಡ್ವಿ. ಇವತ್ತು ಅನುಕೂಲ ಆಗಿದೆ. ಈಗ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ ಅಡಿಕೆನ? ನಾವು 2 ಸೈಡ್ 7.5 ಮಾಡಿದ್ವಿ, ಸಣ್ಣ ಗಾಡಿಗೆ 2 ಮಕ ಆಗುತ್ತೆ. ಈಗ ಒಳಗೆಲ್ಲ ಬೇಸಾಯ ಕ್ರಮ ಮಾಡಬಹುದು? ಬೇಸಾಯ ಕ್ರಮ ಹೊಡಿತೀವಿ, ಸಣ್ಣ ಟ್ಯಾಕ್ಟರ್ನಲ್ಲಿ 2 ಮಕನ ಹೊಡಿತಾ ಇದೀವಿ. ಈಗ ಅಡಿಕೆ ನಾಟಿ ಮಾಡ್ಬೇಕಾದ್ರೆ ಈಗ 1 ಅಡಿ ಗುಂಡಿ ತೆಗೆದ್ವಿ ಅಂತ ಹೇಳಿದ್ರ, ಈಗ ಅವಾಗ ಏನಾದ್ರೂ ಸಾವಯವ ಗೊಬ್ಬರ, ಬೇವಿನಿಂಡಿ ಈ ತರ ಏನಾದ್ರೂ ಕೊಟ್ಟು ನಾಟಿ ಮಾಡಿದ್ರ? ಇಲ್ಲ, ಬರೀ ಮಣ್ಣು ಅಷ್ಟೇನೆ, ನಾವೇನು ಗೊಬ್ಬರ ಆ ಟೈಮಲ್ಲಿ ಕೊಟ್ಟಿಲ್ಲ, ಈ ಸಾವಯವ ಗೊಬ್ಬರ ಏನು ಹಾಕಿಲ್ಲ. ಆ ನಂತರ ತರಕಾರಿ ಬೆಳಿತಿರಂತ ಔಷಧಿ ಅದು ಅಡಿಕೆ ಗಿಡದ ಸಸಿ ಮೇಲೆ ನಾಟಿ ಮಾಡಿದ ತಕ್ಷಣದಾಗ ಹಂಗಾಯ್ತು, ಆ ಬೆಳವಣಿಗೆ ಚೆನ್ನಾಗಾಯ್ತು ಅಡಿಕೆ ಗಿಡ. ಈಗೆಲ್ಲ ನೀವು ಸಸಿ ನಾಟಿ ಮಾಡಿದ ಮೇಲೆ ಅಂತ ಹಂತವಾಗಿ ಯಾವ ರೀತಿ ಬೆಳೆಸ್ಕೊಂತ ಬಂದ್ರೆ, ಏನೇನು ಗೊಬ್ಬರ ಕೊಟ್ಕೊಂತ ಬಂದ್ರೆ? ಅಂತ ಹಂತವಾಗಿ ಅಂದ್ರೆ ಫಸ್ಟ್ ಗೆ ಕಾಂಪ್ಲೆಕ್ಸ್, ನಂತರ DAP ಇವೆಲ್ಲ ಕೊಟ್ಕೊಂತ ಬಂದು ಅದ್ರ ಮೇಲೆ ಸಿಂಪರಣೆ ಔಷಧಿ ಕ್ರಮ. ತರಕಾರಿ ಗುಡಿ ಅಂತದ್ದು ಗಿಡದ ಮೇಲೆ ಬೆಳೆದ, ಅದರಿಂದ ಇಂಪ್ರೂವ್ಮೆಂಟ್ ಆಯ್ತು, ಗಿಡ ಚೆನ್ನಾಗಿ ಬಂದು ಅಡಿಕೆ ಈಗ ಉತ್ಪತ್ತಿ ಚೆನ್ನಾಗಾಗ್ತಾ ಇದೆ. ಈಗ ಏನಾದ್ರೂ ಸಣ್ಣ ಸಸಿ ಇದ್ದಾಗ ಏನಾದ್ರೂ ರೋಗ ಬಂತ ಅಥವಾ ಈಗ ಫಲಕ್ ಬಂದಿದೆ, ಈಗ ಏನಾದ್ರೂ ನಿಮ್ಮ ಒಂದು ಅಡಿಕೆ ಬೆಳೆಯಲ್ಲಿ ರೋಗ ರುಜಿನಗಳು ಏನಾದ್ರೂ ಕಂಡು ಬಂದವ? ಇಲ್ಲ, ನಮಗೆ ಇದುವರೆಗೂ ರೋಗ ಅನ್ನೋದೇ ನಮಗೆ ಕಾಣಿಸಿಲ್ಲ. ಒಂದು ಗಿಡನು ಕೊಳೆ ರೋಗ ಅನ್ನಂತದ್ದು ಯಾವ ಒಂದು ರೋಗನು ನಮಗೆ ಮನವರಿಕೆ ಆಗಿಲ್ಲ. ಸಸಿ ಟ್ಯಾಕ್ಟ್ರಿನಲ್ಲಿ ಎತ್ತಿನ ಕಾಲ್ನಾಗ ಹೋಗಿರೋ ಬಿಟ್ಟರೆ ಇನ್ಯಾವೂ ಹೋಗಿಲ್ಲ. ಚೆನ್ನಾಗಿದೆ ಅಡಿಕೆಗೆ ಸಸಿ, ಮರನು ಉತ್ಕೃಷ್ಟವಾಗಿದೆ. ಈಗ ಯಾವ ಒಂದು ಕಾಲದಲ್ಲಿ ಅಡಿಕೆ ನಾಟಿ ಮಾಡಿದ್ರೆ ಉತ್ತಮವಾಗಿ ಸಸಿಗಳೆಲ್ಲ ಚೆನ್ನಾಗಿ ಎತ್ಕೊಳ್ತಾವ ಅಂತ ಹೇಳ್ತೀರಾ? ಮೇ ಜೂನ್ ಅಲ್ಲಿ ಚೆನ್ನಾಗಾಗುತ್ತೆ, ನೀರು ಚೆನ್ನಾಗಿತ್ತು ಅಂದ್ರೆ ಡ್ರಿಪ್ ಮಾಡಿದ್ರೆ ಅನುಕೂಲತೆ ಚೆನ್ನಾಗಿ ಹತ್ಕೊಂತವೆ, ಯಾವೂ ಹೋಗಕ್ಕಾಗೋದಿಲ್ಲ, ಚೆನ್ನಾಗಿ ಸಫಿಷಿಯಂಟ್ ಆಗಿ ಗಿಡ ಬೆಳವಣಿಗೆ ಆಗ್ತಾವ. ಈಗ ಸುಳಿ ರೋಗ ಬರುವಂತದ್ದು, ಅಣಬೆ ರೋಗ ಬರುವಂತದ್ದು ಈ ತರ ಏನಿಲ್ಲ ನಿಮ್ಮ ಅಡಿಕೆ ಬೆಳೆ? ಇಲ್ಲ, ನಮ್ಮ ಬೆಳೆನಲ್ಲಿ ಬಂದಿಲ್ಲ, ನಮ್ಮ ತೋಟದಲ್ಲಿ ಇದುವರೆಗೂ ಇವತ್ತಿವರೆಗೂ ಯಾವ ರೋಗನು ಕಂಡಲ್ಲ ನಮಗೆ, ಸಸಿ ಚೆನ್ನಾಗಿ ಬೆಳೆದ ಬೆಳವಣಿಗೆ ಇದೆ. ಈಗೆಲ್ಲ ನೀವು ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಎಲ್ಲ ಒಂದ್ ಕಡೆ ಜೀವಾಮೃತ ಮಾಡಿ ಎಲ್ಲ ಗಿಡಗಳಿಗೆ ಕೊಟ್ಟರೆ ಇನ್ನೂ ಉತ್ಕೃಷ್ಟವಾಗಿ ಬೆಳೆಯಬಹುದಲ್ಲ ನೀವು ಅಡಿಕೆನ? ಮಾಡಬಹುದು, ಜೀವಾಮೃತ ಮಾಡ್ಬೇಕು ಅಂತ ಅನ್ನೋದಕ್ಕಿಂತ ನಾವು ಡಾಕ್ಟರ್ ಸಾಯಿಲ್ ಅಂತ ಹೇಳಿ ಅದು ಒಂದು 5,000 ರೂಪಾಯಿ ಒಂದು ಲೀಟರ್, 5 ಲೀಟರ್ ಕ್ಯಾನು, 1,000 ಲೀಟರ್ ನೀರಿಗೆ 200 ml ಹಂಗೆ ಹಾಕಿ ಒಂದೊಂದು ಡ್ರಮ್ಗೆ ಎಲ್ಲ ಸಸಿಗೂ ಒಂದೊಂದು ಚಂಬು 1 ಲೀಟರ್ ಅಂತ ಹಾಕ್ತಾ ಇರ್ತೀವಿ. ಅದರಿಂದ ಪಿಟ್ಟು ಬರಕು ಒಡಕು ಅನ್ನೋದು ಬರೋದಿಲ್ಲ, ಚೆನ್ನಾಗಾಗ್ತೈತಿ. ಈಗ ನಿಮ್ಮ ಒಂದು ಅಡಿಕೆ ಜಮೀನಲ್ಲಿ ಏನಾದ್ರೂ ಗಮನಿಸಿದ್ರೆ ಎರೆಹುಳುಗಳ ಸಂಖ್ಯೆ ಏನಾದ್ರೂ ಅಭಿವೃದ್ಧಿ ಆಗಿರೋದು? ಇದೆ, ಚೆನ್ನಾಗಿದೆ ನಮ್ಮ ಹೊಲದಲ್ಲಿ. ನಮ್ಮ ಹೊಲದಲ್ಲಿ ಎರೆಮಣ್ಣಿನ ತೇವಾಂಶ ಜಾಸ್ತಿ ಇರುತ್ತೆ, ಹಂಗಾಗಿ ಒಂದು ಹೊಲ ಹೊಡಿತಿದ್ದಾಗ ಒಂದು ಹುಳ ತುಂಡಾದ್ರೆ 2 ಹುಳ ಆಗಿರ್ತವೆ, ಹಂಗಾಗಿ ಎರೆಹುಳಿನ ಸಂಖ್ಯೆ ಚೆನ್ನಾಗಿದೆ ನಮ್ಮದ್ರಲ್ಲಿ. ಈಗ ನಿಮ್ಮ ಅಡಿಕೆಯಲ್ಲಿ ಈಗ ಕಳೆಗಳು ಅಂತಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಕಳೆ ಅಂದ್ರೆ ಬೇಸಾಯದಾಗೆ ಹೋಗ್ತಿರೋದೆ, ತೋಟದ ಬೇಸಾಯ ಟ್ಯಾಕ್ಟರ್ ಹೊಡಿಯೋದ್ರಾಗೆ 2 ಮಕ ಹೊಡಿಯೋದ್ರೊಳಗೆ ಎಲ್ಲ ಕಳೆ ನಿಯಂತ್ರಣ ಆಗುತ್ತೆ ನಮಗೆ, ಬೇರೆ ಔಷಧಿ ಯಾವುದು ಸಿಂಪರಣೆ ಮಾಡಲ್ಲ ನಾವು. ಈಗ ಕಳೆನಾಶಕ ಯಾವುದು ಸಿಂಪರಣೆ ಮಾಡಲ್ಲ ನಾವು? ಮಾಡೋದಿಲ್ಲ, ಟ್ಯಾಕ್ಟ್ರಿ ಅಷ್ಟೇ, ಟ್ಯಾಕ್ಟ್ರಿ 2 ಮಕ ಬಾಣಲಿ ಹೊಡೆಯೋದ್ರೊಳಗೆ ಹೊಡಿತೀವಿ, ಅಷ್ಟೊಳಗೆ ಕಳೆ ಸಿಂಪರಣೆ ಆಗುತ್ತೆ. ಈಗ ಕಳೆನಾಶಕ ಸಿಂಪರಣೆ ಮಾಡಬಾರ್ದು ಅಂತ ಯಾಕೆ ಅನಿಸುತ್ತೆ ನಿಮಗೆ? ಎರೆಹುಳಿನ ಸಂಖ್ಯೆ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶ ಮನೋಭಾವದಿಂದ ನಾವು ಸಿಂಪರಣೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಎಲ್ಲೇ ಒಂದ್ ಕಡೆ ಭೂಮಿಯ ಗುಣಮಟ್ಟ ಹಾಳಾಗುತ್ತೆ, ಗುಣಮಟ್ಟನು ಹಾಳಾಗುತ್ತೆ, ಮಣ್ಣು ತೇವಾಂಶ ಕಳ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಸಿಂಪರಣೆ ಮಾಡಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕೋದು ಅಲ್ಲಿಗೆ ಒಳ ಮೃದುವಾಗಿರುತ್ತೆ. ಈಗ ಅಡಿಕೆ ಸಸಿ ನಾಟಿ ಮಾಡಿ ಒಂದು ಹಂತಕ್ಕೆ ಬಂದಾಗ, ಒಂದು 4-5 ಅಡಿ ಎತ್ತರ ಬಂದಾಗ ಎಲ್ಲ ಸುಣ್ಣ ಬಡಿತಾರಲ್ವಾ ಬೇಸಿಗೆಯಲ್ಲಿ, ಇದರ ಮುಖ್ಯ ಉದ್ದೇಶ ಏನು? ಇದರ ಮುಖ್ಯ ಉದ್ದೇಶ ಅಂದ್ರೆ ಈಶಾನ್ಯ ಮೂಲೆ ಬಿಸಿಲು, ಮರ ಒಣಗುತ್ತೆ ಬಿಡಕ್ ಬಿಡುತ್ತೆ ಅನ್ನೋ ಉದ್ದೇಶಕ್ಕಾಗಿಲೇ ಸುಣ್ಣ ಹೊಡೆಯೋದು. ಅದು ಒಂದು 10 ವರ್ಷದ ತನಕ ಬಿಸಿಲಿನ ತಾಪ ಜಾಸ್ತಿ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ, ನಂತರ ಆಮೇಲೆ ತನು ಇರಲಿ ಅನ್ನೋ ಉದ್ದೇಶಕ್ಕೆ ಇಲ್ಲ ಗರೆ ಕಟ್ಟೋದು ಇದ್ನ ಮಾಡ್ತಾ ಇತ್ತು. ನೀವ್ ಎಷ್ಟು ವರ್ಷ ಆತರ ಸುಣ್ಣ ಹಾಕ್ಸಿದ್ರ? ನಾವು 4-5 ವರ್ಷದ ತನಕ ಮಾಡಿದೀವಿ, ಅಲ್ಲಿಂದ ಇತ್ತಲಾಗಿ ಇಲ್ಲ ಮಾಡ್ತಾ ಇಲ್ಲ. ಈಗೆಲ್ಲ ದೊಡ್ಡ ಮರ ಆಗಿದಾವ, ಶಿಬಿರ ಆಗಿತ್ತು, ಏನು ತೊಂದರೆ ಇಲ್ಲ. ಈಗ ನೀವ್ ಹೇಳಿದ್ರ ಬಿಸಿಲು ಬೀಳಬಾರ್ದು ಅಡಿಕೆ ಗಿಡಕ್ಕೆ ಅಂತ ಹೇಳಿದ್ರ, ಈಗ ಬಿಸಿಲು ಬಿದ್ರೆ ಆಣೆ ಬರುತ್ತೆ ಮರ ಅಂತ ಹೇಳಿದ್ರ, ಈಗ ಸುತ್ತಲು ಬೌಂಡ್ರಿ ನೀವು ಏನಾದ್ರೂ ತೆಂಗು ಅರಣ್ಯ ಸಸಿಗಳ ಈ ತರ ಎಲ್ಲ ನಾಟಿ ಮಾಡಬಹುದಲ್ಲ? ನಾಟಿ ಮಾಡಬಹುದು. ನಮಗೆ ಓಡಾಡಕ್ ದಾರಿಗೆ ಅದೇ ಜಾಗ ಬಿಟ್ಕೊಂಡ್ರ, ಅದು ಓಡಾಡೋ ಉದ್ದೇಶದಿಂದ. ನಾವು ಆ ಜಾಗಕ್ಕೆ ಏನು ಮಾಡಿದ್ರು, ಟ್ರ್ಯಾಕ್ಟರ್ ಓಡಾಡಲ್ಲ, ಲೋಡ್ ತರ್ಬೇಕು. ಆ ಉದ್ದೇಶಕ್ಕೆ ಏನು ಮಾಡಿಲ್ಲ. ಒಂದು 10 ಅಡಿ ದೂರದಿಂದ ಬೇಲಿ ಇದೆ, ಬೇಲಿ ಬಿಸಿಲಿಗೆ ನೆರಳಿಗೆ ಒಂದು ಸ್ವಲ್ಪ ಬೀಳುತ್ತಷ್ಟೇ, ಹಂಗಾಗಿ ಸುಣ್ಣ ಇಲ್ಲ ಗರೆ ಕಟ್ಗೆತ್ತಿವಿ ಬೇಸಿಗೆ ಟೈಮಲ್ಲಿ. ಈಗ ಬೇಲಿ ಅಂತಂದ್ರೆ ಬೇಲಿಯಲ್ಲಿ ಏನ್ ಬೆಳೆಸಿದ್ರ? ಬೇಲಿಯಲ್ಲಿ ಲಂಟನ್ನು ಮುಳುಜಾಲಿ, ಆ ಬೇಲಿ ಇದೆ ಪೂರ್ತಿ, ಒಂದು 5 ಅಡಿ ಹತ್ರಕ್ಕಿದೆ, ಅದನ್ನೆಳ್ಳು ಮರಕ್ಕೆ ಸಾಕುತ್ತೆ. ಈಗ ಆ ಬೇಲಿನೇ ತೆಗೆದ ಬೇಲಿಯ ಜಾಗದಲ್ಲಿ ಅರಣ್ಯ ಸಸಿಗಳನ್ನ ಬೆಳೆಸಬಹುದಲ್ಲ ನೀವು? ಪಕ್ಕ ನಮಗೆ ಟ್ಯಾಕ್ಟಿ ದಾರಿ ಓಡಾಡೋ ದಾರಿ ಇದೆ ಊರಿಂದು, ಆ ದಾರಿನ ತೊಂದರೆ ಮಾಡಂಗಿಲ್ಲ. ನಮಗೂ ಅನುಕೂಲತೆ ಆಗ್ಬೇಕು, ಅವ್ರಿಗೂ ಅನುಕೂಲತೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಬೇಲಿ ತೆಗಿಯೋಕೆ ಇಷ್ಟಪಡ್ತಾ ಇಲ್ಲ. ಈಗೆಲ್ಲ ಸಾಕಷ್ಟು 13 ವರ್ಷದ ಈ ಒಂದು ಅಡಿಕೆ ಗಿಡದಲ್ಲಿ ಸಾಕಷ್ಟು ಗರಿಗಳೆಲ್ಲ ಭೂಮಿ ಮೇಲೆ ಬೆಳೆತವಲ್ವಾ, ಒಣಗಿದಂತ ಗರಿಗಳು, ಅವನ್ನ ಯಾವ ರೀತಿಯಾಗಿ ನೀವು ಅಲ್ಲಿ ಸಿಗಂತ ತ್ಯಾಜ್ಯಗಳನ್ನ ಸಾವಯವ ಗೊಬ್ಬರವಾಗಿ ಮಾಡ್ತೀರ? ಸಿಗಂತ ಗರಿ ಅಂದ್ರೆ ತೋಟದಲ್ಲಿ ಬ್ಯಾಸೆ ಹೊಡೆದ ಬಾಣ್ಲಿನಲ್ಲಿ ಕಟ್ಟಾಕವೆ, ಅವೇ ನೆಲದಲ್ಲೇ ಸಾವಯವ ಗೊಬ್ಬರ ಆಗುತ್ತೆ. ಕೊಳತು ಹೋಗುತ್ತೆ, ನೀರ್ ಬಿಡ್ತಾ ಇರ್ತೀವ, ನೀರ್ ಬಿಟ್ಟಾಗ ನೆನ್ಕೊಂಡು ಗೆದ್ಲಿ ಬಂದು ಎರೆಹುಳು ತಿಂದಾಗ್ತಾ ಇರುತ್ತೆ, ಅದ್ರಲ್ಲೇ ಹುಳು ಜಾಸ್ತಿ ಸಂಖ್ಯೆ ಆಗುತ್ತೆ. ಈಗ ಸಾಕಷ್ಟು ನೀವು ಡ್ರಿಪ್ನ ಮುಖಾಂತರ ನೀರಿನ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಿದ್ರ, ಈಗ ಬೇಸಿಗೆ ಬಂತು, ಬೇಸಿಗೆಯಲ್ಲಿ ಏನಾದ್ರೂ ನೀವು ತುಂಬಿತವಾಗಿ ಆಯ್ ನೀರ್ ಬಿಡ್ತೀರ? ಬಿಡ್ತೀವಿ, ವರ್ಷಕ್ಕೆ 2-3 ಸಾರಿ. ಇತ್ತೀಚಿನ ದಿನಗಳು ನಾವು ಆಯ್ ನೀರೇ ಜಾಸ್ತಿ ಬಿಡ್ತಾರ, ತೇವಾಂಶ ಮೇಲಿಂದ ಕೆಳಕ್ ಹೋಗ್ತಾ ಇರಲಿ ಅನ್ನೋ ಉದ್ದೇಶಕ್ಕೆ, ಆ ಕರಿ ನೀರು ಹೊಲ್ ತುಂಬಾ ಅಲ್ದಾಡಿದ್ರೆ ಚೆನ್ನಾಗುತ್ತೆ ಅನ್ನೋ ಉದ್ದೇಶಕ್ಕೆ ಹೊಲ್ ತುಂಬಾ ಆಯ್ ನೀರು ಬಿಡ್ತಿರ್ತೀವಿ, ಡ್ರಿಪ್ ಅಲ್ಲಿ ಬಿಡ್ತಿರ್ತೀವಿ, ಆಯ್ ನೀರು ಬಿಡ್ತಾ ಇರ್ತೀವಿ. ಅಂದ್ರೆ ನೀರಿನ ಕೊರತೆ ಇದ್ದಾಗ ಮಾತ್ರ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ತೀರ? ಹೌದು ಹೌದು. ಹನಿ ನೀರಾವರಿ ಬಿಡೋದು ಯಾವಾಗ ಅಂದ್ರೆ ನೀರಿನ ಸಂಖ್ಯೆ ಕಮ್ಮಿ ಇದ್ದಾಗ, ನೀರಿನ ಸಂಖ್ಯೆ ಜಾಸ್ತಿ ಇದ್ದಾಗ. ವಾರದಲ್ಲಿ 3 ದಿವಸ ನೀರು ಕಟ್ಟಿದ್ರೆ ಹೊಲ ತುಂಬಾ ತೋಟ ಆಯ್ತೈತೆ, ಅವ ನಾವು ಬೇರೆ ಏನು ಬಯಸಲ್ಲ. ಈಗ ವರ್ಷದಲ್ಲಿ ಎಷ್ಟು ಬಾರಿ ಈ ಒಂದು ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಅಂದ್ರೆ ಕೊಡ್ತೀರಾ, ಯಾವ ರೀತಿ ಕೊಡ್ತೀರ, ಏನಾದ್ರೂ ಮಡಿ ಮಾಡ್ತೀರ? ಮಡಿ ಮಾಡ್ತಿದ್ರು ಮೊದ್ಲೆಲ್ಲ, ಗುಣೆ ಮಾಡಿ ಅದಕ್ಕೆ ಗುಣ ಬೇರೇನು ಬಡ್ಡೆಗೆ ಇರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಹೊಲ ತುಂಬಾ ಉಗ್ಗಿ ಬಾಂಡ್ಲಿ ಹೊಡಿತೀವಿ. ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ಗಿಡದ ಹತ್ರ ಒಂದು 3 ಅಡಿ ದೂರದಲ್ಲಿ ಹಾಕ್ತಿರ್ತೀವಿ, ಆ ಕಡೆ ಸೈಡ್ ಒಂದ್ ಸರಿ, ಈ ಕಡೆ ಸೈಡ್ ಒಂದ್ ಸರಿ ಹಾಕಿ ಹಂಗೆ ಬ್ಯಾಸೆ ಬಾಂಡ್ಲಿ ಹೊಡಿತೀವಿ. ಅದು ಹೊಲ ತುಂಬಾ ಪೂರ್ತಿ ಕವರ್ ಆಗುತ್ತೆ, ಆ ಬೇರ್ ಬರೋದೇ ಸೆಂಟ್ರಲ್ಲಿ, ನಾವು ಗಿಡದ ಪಕ್ಕದಾಗ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಹೊಲ ತುಂಬಾ ಉಗ್ತೀವಿ ಕೊಟ್ಟಿಗೆ ಗೊಬ್ಬರ. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು ಪ್ರಾರಂಭದಲ್ಲಿ ಈಗ ಬಾಳೆ ಹಾಕಂತದ್ದು, ಈಗ ಪಪ್ಪಾಯಿ ಬೆಳೆಯಂತದ್ದು ಮಾಡ್ಲಿಲ್ಲ ನೀವು? ಇಲ್ಲ, ಏನು ಮಾಡಿಲ್ಲ, ತರಕಾರಿ ಒಂದ್ ಮಾಡಿದ್ವಿ ಅಷ್ಟೇ, ಒಂದ್ 4-5 ವರ್ಷ ತರಕಾರಿ ಮಾಡಿದ್ವಿ, ಗಿಡ ದೊಡ್ಡದಾದ್ಮೇಲೆ ಕೈ ಬಿಟ್ಟಾಕಿದ್ವಿ. ತರಕಾರಿನಲ್ಲಿ ಒಳ್ಳೆ ಪ್ರಾಫಿಟ್ ಇತ್ತು, ಚೆನ್ನಾಗಿತ್ತು, ಆಗಲಕಾಯಿ, ಈರೆಬಳ್ಳಿ, ಮೆಣಸಿನ ಗಿಡ ಚೆನ್ನಾಗೇ ಬಂತು. ಈಗೆಲ್ಲ ನೀವು ಹೆಸರಲ್ಲಿ ಈಗ ದ್ವಿದಳ ಧಾನ್ಯಗಳು ಅದಾವೆ, ಸೆಣಬ ಇದೆ, ಡಯಾಂಚ ಇದೆ, ಇದನ್ನೆಲ್ಲ ಬಿತ್ತನೆ ಮಾಡಿ ಅಲ್ಲೇ ನೀವು ಸಾವಯವ ಗೊಬ್ಬರ ಮಾಡಬಹುದಲ್ಲ, ಹೆಸರಲ್ಲಿ ಗೊಬ್ಬರ ಮಾಡಬಹುದು. ಬೀಜ ನನಗೆ ಸಿಕ್ಕಿಲ್ಲ, ಶಿವಮೊಗ್ಗದಲ್ಲಿ ಸಿಗುತ್ತೆ ಅಂದ್ರು, ಅದು ಸಿಕ್ಕರೆ ತಂದು ಹಾಕಿ ಬಿತ್ಸೋಣ ಅಂತ ಅನ್ಕೊಂಡ ಇದೀನಿ ಸೆಣಬು. ಈಗ ದ್ವಿದಳ ಧಾನ್ಯದ ಬೆಳೆಗಳು ಅಂತಂದ್ರೆ ಇಲ್ಲೇ ನಿಮಗೆ ಅಲಸಂದೆ ಸಿಗುತ್ತೆ, ಹೆಬ್ಬಾಳ ಅವರ ಸಿಗುತ್ತೆ, ಇಂಥವೆಲ್ಲ ಈಗ ಸದ್ಯಕ್ಕೆ ಮಾಡಬಹುದಲ್ಲ? ಮಾಡಬಹುದು, ಮಾಡಿದ್ವಿ ಒಂದ್ ಸರಿಯಾ. ಕಾಯಿ ಪ್ರಾಫಿಟ್ ಏನು ಸಿಗಲ್ಲ, ದ್ವಿದಳ ಧಾನ್ಯದಾಗೆ ಪ್ರಾಫಿಟ್ ಏನು ಸಿಗೋದಿಲ್ಲ, ನೆಳ್ಳಿನ ಅಂಶದಿಂದ ಅದೆಲ್ಲ ಗಿಡ ಹುಳ ಬಿದ್ದು ಹೋಗುತ್ತೆ, ಬಾಂಡ್ಲಿ ಹೊಡೆದ್ರೆ ಹಸಿರೆಲೆ ಆಗುತ್ತೆ, ಗೊಬ್ಬರ ಆಗುತ್ತೆ. ಹಂಗಾಗಿ ಸೆಣಬು ಹಾಕಿದ್ರೆ ಏನು ತೊಂದರೆ ಆಗೋದಿಲ್ಲ, ಹಾಕ್ಬೋದು. ಇದು ದ್ವಿದಳ ಧಾನ್ಯ ಅಲ್ಸಂದೆ ಅವರೇ ಹಾಕಿದ್ವಿ, ಒಂದ್ 2-3 ಸರಿ ಹಾಕಿದ್ವಿ, ಹಾಕಿ ಬಾಂಡ್ಲಿ ಹೊಡೆದು ಮುಚ್ಚಿದ್ವಿ. ಈಗ ಎಲ್ಲೋ ಒಂದ್ ಕಡೆ ಕಳೆ ಗಿಡಗಳು, ಪಾರ್ಥೇನಿಯಂ ಗಿಡ ಇವೆಲ್ಲ ಅವಾಯ್ಡ್ ಮಾಡಬಹುದಲ್ವಾ? ಫಸ್ಲಿತ್ತು ಅಂದ್ರೆ ಅವಾಯ್ಡ್ ಆಗುತ್ತೆ. ನಾವು ವರ್ಷದಾಗೆ ಒಂದ್ 3-4 ಸರಿ ಹೊಲ ಹೊಡಿತಿರ್ತೀವಿ ತೋಟಯ, ಅದ್ರೊಳಗೆಲ್ಲ ಅವಾಯ್ಡ್ ಆಗುತ್ತೆ, ಏನ್ ದೊಡ್ಡ ಗಿಡ ಅಂತ ಅನ್ಸಲ್ಲ ನಮ್ಮದ್ರಲ್ಲಿ. ಈಗ ಪದೇ ಪದೇ ಜಮೀನು ಉಳುಮೆ ಮಾಡಬಾರ್ದು ಅಂತ ಹೇಳ್ತಾರೆ, ಅಡಿಕೆ ಬೇರೆಲ್ಲ ಅರಿತವೆ ಅಷ್ಟು ಇಳುವರಿ ಬರಲ್ಲ ಅಂತಾರೆ. ಇಲ್ಲ, ನಾವು ಹೊಡೆಯೋದು 1 ಅಡಿ ಬಿಟ್ಟು ಹೊಡಿತಿರ್ತೀವಿ, ಹಂಗಾಗಿ ಬೇರ್ಗೆ ಏನು ತೊಂದರೆ ಆಗೋದಿಲ್ಲ. ಬೇರ್ ಅರ್ಧಷ್ಟು ಜಾಸ್ತಿ ಆಗ್ತಿರ್ತವೆ ಬೇರಿನ ಸಂಖ್ಯೆ, ಹಂಗಾಗಿ ಲವಣಾಂಶ ಜಾಸ್ತಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ತೋಟ ಹೊಡಿತಾ ಇರ್ತೀವಿ. ಹೊಡಿತಾ ಇರ್ತೀವಿ ಅಂದ್ರೆ 3 ತಿಂಗಳು ಒಂದ್ಸರಿ ಹೊಡಿತಲೇ ಇರ್ತೀವಿ. ಈಗ ನೀವು ಯಾವತ್ತು ಕೇಣಿ ಕೊಡಲ್ಲ ಅಡಿಕೆಯನ್ನು? ನಾನು ಕೇಣಿ ಮಾಡ್ತಾ ಇದ್ವಿ ಜೊತೆಗೆ ಬೇರೆಯವರ ಜೊತೆಗೆ, ಈ ವರ್ಷ ಬಿಟ್ಟಾಕಿ ನಾನೇ ಸ್ವಂತಕ್ಕೆ ಮಾಡ್ತಾ ಇದ್ವಿ, ಈ ವರ್ಷ ಮಾತ್ರ ಕಾಯಿ ಕೊಟ್ಟಿದ್ದೀನಿ, ಒಂದ್ಸರಿ ಮಾತ್ರ ಕೇಣಿ ಮಾಡಿದ್ದೀನಿ ಅಷ್ಟೇ. ಈಗ ಅಡಿಕೆಯನ್ನ ಈಗ ಕೇಣಿ ಕೊಡೋದು ಉತ್ತಮ ಅಂತ ಹೇಳ್ತೀರಾ, ಅಥವಾ ಹಸಿಕಾಯಿ ಮಾರಾಟ ಮಾಡೋದು ಉತ್ತಮ ಅಂತ ಹೇಳ್ತೀರಾ, ಅಥವಾ ನಾವೇ ಬೇಯಿಸಿ ಮಾರಾಟ ಮಾಡಿದ್ರೆ ಹೆಚ್ಚಿನ ಲಾಭ ಗಳಿಸಬಹುದು ಅಂತ ಹೇಳ್ತೀರಾ? ರೇಟ್ ಸಿಕ್ಕಂಗೆ, ರೇಟ್ ಸಿಕ್ತು ಅಂದ್ರೆ 7,500 ರೂಪಾಯಿ ರೇಟ್ಗೆ ಕನಿಷ್ಠ ನಾವು ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಾಫಿಟ್ ಆಗುತ್ತೆ. ರೇಟ್ ಕಮ್ಮಿ ಇತ್ತು ಅಂದಾಗ ನಾವು ಬೇಯಿಸಿ ಒಣಗಿಸಿ ಮಾರೋ ಅಂತದ್ದು ಒಳ್ಳೇದು, ಆದಾಯ ಜಾಸ್ತಿ ಆಗುತ್ತೆ. ಈಗ ಕೇಣಿ ಕೊಟ್ರೆ ಎಲ್ಲ ಒಂದ್ ಕಡೆ ಈಗ ಬೇಸಿ ಮಾರಾಟ ಮಾಡಿದ್ರೆ ಉತ್ತಮವಾದ ಒಂದು ಆದಾಯ ಕಾಣಬಹುದು ಅಂತ ಹೇಳಿದ್ರ, ಮತ್ತೆ ಯಾಕೆ ಮಾಡಬಾರ್ದು ನೀವು ಪ್ರತಿ ವರ್ಷ ಆ ತರ ಬೇಸಿ ಮಾರಾಟ? ನಾವು ಬೇಸಿ ಮಾಡ್ತಾ ಇರ್ತೀವಿ, ಇದಕ್ಕಿಂತ ಪ್ರಾಫಿಟ್ ಜಾಸ್ತಿ ಬಂದಾಗ ಕಾಯಿ ಕೊಡ್ತಾ ಇರ್ತೀವಿ. 7,500 ರೂಪಾಯಿ ರೇಟ್ ಇಲ್ಲ ಹಾಕಿದಾಗ ಅಲ್ಲಿಗೆ ಒಂದ್ ಕ್ವಿಂಟಲ್ಗೆ 7,500 ಅಂತಾನು ಒಂದು ಫಸ್ಟ್ ಸರ್ವೆ ಒಂದ್ 2 ಬೀಡು ಚೆನ್ನಾಗ್ ಬರುತ್ತೆ, 3 ಬೀಡು ಬಹಳ ಬಂದಾಗ ಅವಾಗ ರೇಟ್ ಕಮ್ಮಿ ಆಗ್ಬಿಡುತ್ತೆ ಆಟೋಮೆಟಿಕ್. ಆ ಟೈಮಲ್ಲಿ ನಾವು ಬೇಸಿ ಒಣಾಕ್ತಿವಿ. ಈಗ ಒಂದು ಅಡಿಕೆ ಮರದಲ್ಲಿ ಎಷ್ಟು ಗೊಂಚಲ ಇಡಿದ್ರೆ ಉತ್ತಮವಾದ ಇಳುವರಿ ಅಂತ ಹೇಳ್ಬೋದು? ನಾವು 4-5 ಗೊಂಚಲ ಇದ್ರೆ ತೊಟ್ಟು ಬಿಗಿಯಾಗಿರ್ಬೇಕು, ಅಂತವು ಮಾತ್ರ ಚೆನ್ನಾಗ್ ಬರುತ್ತೆ ಪ್ರಾಫಿಟ್. ಜಳಕಿದ್ದಂತವು ಬರಲ್ಲ. ಅದೇ ಉದ್ದೇಶ ಏನಂದ್ರೆ ಗೋಟಿನ ಮೇಲೆ ಡಿಪೆಂಡ್ ಅನ್ನೋದು ಇದೇ ಉದ್ದೇಶಕ್ಕಾಗಲಿ. ಗೋಟು ಕುಂಚಿಗೆ ಚೆನ್ನಲ್ಲಿ ಇಡಿದ್ರೆ ಒಂದು ಮರ ಕನಿಷ್ಠ ಅಂದ್ರೆ 2 kg ಅಡಿಕೆ ಬರಬೇಕು, ಒಣ ಅಡಿಕೆ. ಅಂತ ಮರ ಪ್ರಾಫಿಟ್ ಚೆನ್ನಾಗ್ ಆಗುತ್ತೆ. ಈಗೆಲ್ಲ ಸಾಕಷ್ಟು ಒಂಬಳೆ ಹೊಡೆದಿರ್ತವೆ, ಈಗ ಅರಳೆಲ್ಲ ಉದುರುತ್ತಿರ್ತವೆ, ಇದು ಏನು ಸಮಸ್ಯೆ ಅಂತ ಹೇಳ್ತೀರಾ? ಅದು ನೀರಿನ ವ್ಯತ್ಯಾಸದಿಂದಲೂ ಆಗ್ತಾ ಇರುತ್ತೆ, ಶೀತ ಇಲ್ಲ ಈಟು ಈ ಕಾಂಪ್ಲೆಕ್ಸ್ ಇಂದಲೂ ಆಗ್ತಾ ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕು, ಮಾಡಿದ್ರೆ ಒಳ್ಳೇದು. ಅದಕ್ಕೆ ಮಾಹಿತಿ ಕೇಳಬೇಕು ಅಂದ್ರೆ ಕೃಷಿ ಇಲಾಖೆ ಇಲ್ಲ ಹಾರ್ಟಿಕಲ್ಚರ್ ಆಫೀಸರ್ ಯಾರು ಒಬ್ರು ಬಂದು ಮಾಹಿತಿ ಕೊಡ್ತಾರೆ, ಆ ಸಮಯದಾಗ ಅವ್ರು ಹೇಳ್ತಾ ನಾವು ಪಾಲನೆ ಮಾಡ್ತೀವಿ. ಈಗ ಅಡಿಕೆಯಲ್ಲಿ ಗೊಂಚಲು ಈಗ ಒಂಬಳೆ ಹೊಡೆದಿರ್ತವೆ, ಕೆಲವೆಲ್ಲ ಒಣಗಿರ್ತವೆ, ಒಂದು ಕಾಯಿನ ಹಿಡಿಯಲ್ಲ ಅಂದ್ರೆ ಇದು ಏನ್ ರೋಗ? ಇದಕ್ಕೆ ನೀವು ಅಲ್ಲಿ ನಿರ್ವಹಣೆ ಮಾಡಕ್ಕಾಗಲ್ವಾ? ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ ಅದ್ರ ಸಮಸ್ಯೆ ಏನು ಅಂತ ಗೊತ್ತಾಗೋದಿಲ್ಲ. ಕೆಳ ಬೇರುಳ ಇದ್ರೆ ಹಂಗಾಗುತ್ತೆ, ಬೇರುಳ ಕಡ್ದಾಗ ಆ ಗಿಡ ಮರನೇ ಒಣಗ ಅಂತ ಸನ್ನಿವೇಶ ಇರುತ್ತೆ. ಅಂತ ಸಮಯದಾಗೆ ಸುಣ್ಣ ಸುಣ್ಣ ಮರಕ್ಕೆ ಹಾಕಿದ್ರೆ ಉಪಯೋಗ ಆಗುತ್ತೆ. ಆ ಹುಳ ಸಾಯ್ತು ಅಂದ್ರೆ ಮತ್ತೆ ಮುಂದಿನ ವರ್ಷನಾದ್ರೂ ಆ ಮರದಲ್ಲಿ ಪ್ರಾಫಿಟ್ ಬರುತ್ತೆ. ಈಗ ಕೆಲವು ಸಂದರ್ಭದಲ್ಲಿ ನಾವು ಅಡಿಕೆಯನ್ನ ಕೊಯ್ದು ಸುಲಿಸಿ ಬೇಸಿ ಮಾರಾಟ ಮಾಡ್ತೀವಿ, ಒಳ್ಳೆ ಲಾಭ ಗಳಿಸ್ತೀವಿ ಅಂತ ಹೇಳಿದ್ರ, ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರ ಅಡಿಕೆ ಬೇಸದು ಅಂತಂದ್ರೆ? ಬೇಸದಂದ್ರೆ ಕೈ ಸುಲಿಗೆನಲ್ಲಿ ಮಾಡಿದ್ರೆ ಒಂಥರ ಪ್ರಾಫಿಟ್ ಇರುತ್ತೆ, ಗೋಟು ಉಪಯೋಗ ಬರೋದಿಲ್ಲ. ಗೋಟಲ್ಲೇ ತೂಕ ಜಾಸ್ತಿ. ನಾವೆಲ್ಲ ಮಿಷಿನ್ ಸುಲಿಗೆ ಮಾಡ್ತಾ ಇರೋದು, ಮಿಷಿನ್ ಸುಲಿಗೆನಲ್ಲಿ ಒಡೆದು ಎಲ್ಲ ಗೋಟೆಲ್ಲ ಮಿಕ್ಸ್ಗೆ ಹಾಕಿ ಹಾಕ್ತಿವಿ, ತೂಕ ಚೆನ್ನಾಗ್ ಬರುತ್ತೆ. 1,000 ರೂಪಾಯಿ ರೇಟ್ ಕಮ್ಮಿ ಆದ್ರೂ ಅದ್ರಲ್ಲಿ ಪ್ರಾಫಿಟ್ ಚೆನ್ನಾಗುತ್ತೆ. ಈಗ ಅಡಿಕೆ ಬೇಯಿಸಬೇಕಂತಂದ್ರೆ ಏನೆಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೋಬೇಕು? ಅಡಿಕೆ ಬೇಯಿಸಬೇಕು ಅಂದ್ರೆ ಕೊಳಗ ಬೇಕು, ಕಟ್ಟಿಗೆ ಬೇಕು, ತೋಡ ಜಲ್ಲೆ ಬೇಕು, ಒಣಗಿಸಕ್ ಪಾಟ್ ಬೇಕು. ಅದ್ರ ಜೊತೆಗೆ ಮತ್ತೆ ಒಡೆದಾದ್ಮೇಲೆ ನುಚ್ಚು ಬರುತ್ತೆ, ನುಚ್ಚಿಗೂ ಒಂದ್ ರೇಟ್ ಇರುತ್ತೆ. ಹಿಂಗಾಗಿ ಅದರಿಂದ ಇಷ್ಟು ಪ್ರಾಫಿಟ್ ಇರುತ್ತೆ. ಸಾಕಷ್ಟು ಜಾಗನು ಬೇಕಾಗುತ್ತೆ, ಜಾಗನು ಬೇಕಾಗುತ್ತೆ ಒಣಗಕ್ಕೆ. ಅದ್ರ ಸಮಯಕ್ಕೆ ಶೀತ ಮಳೆ, ಮಳೆಗಾಲದಲ್ಲಿ ಬೇಸೋದು ಒಣಗಿಸೋದು ಬಹಳ ಕಷ್ಟದ ಕೆಲಸನೇ. ಆ ಸಮಯದಾಗ ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ ರೈತರಾದರೂ. ಅವೆಲ್ಲ ನಿಭಾಯಿಸಂಗಿದ್ರೆ ಅಡಿಕೆ ಮಾಡಕ್ಕೆ ಆಗುತ್ತೆ. ಈಗ ಮೊದಲೆಲ್ಲ ಅಡಿಕೆ ಸುಲಿಸ್ಬೇಕಂತಂದ್ರೆ ಸಾಕಷ್ಟು ಕೂಲಿ ಕಾರ್ಮಿಕರ ಮೇಲೆ ನಾವು ಅವಲಂಬಿತರಾಗಬೇಕಾಗಿತ್ತಲ್ವಾ? ಈಗೆಲ್ಲ ಯಂತ್ರಗಳು ಬಂದವೆ, ಅಂದ್ರೆ ಆ ತರ ಯಂತ್ರಗಳನ್ನ ತಂದು ನೀವು ಉಪಯೋಗ ಮಾಡ್ತಾ ಇದ್ರೆ? ಆ ತರ ಯಂತ್ರಗಳು ಇರಾಂತರ್ತಾಗ ಹೋಗಿ ಆಯ್ಕೆ ಮಾಡ್ತೀವಿ, ಅದ್ರ ಜೊತೆ ತಂದು ನಮ್ಮ ಸ್ವಂತ ಜಾಗದಲ್ಲಿ ಬೇಯಿಸಿ ಒಣಗಿಸ್ಕೊಂತೀವಿ. ನಂತರ ಒಂದು 3 ದಿವಸ ಬಿಟ್ಟು ಗೋಟ್ ಇರುತ್ತೆ, ಅದನ್ನ ಮೆಷಿನ್ ಅವ್ರ ಹತ್ರ ಇರೋ ಯಂತ್ರದಾಗೆ ಹೊಡ್ಕೊಂಬರ್ತೀವಿ. ಅದನ್ನ ಬೇಯಿಸಿ ಒಣಗಿಸ್ಕೊಂಡು 2 ಮಿಕ್ಸ್ ಮಾಡ್ತೀವಿ, ಅದು ಒಳ್ಳೆ ಈಲ್ಡ್ ಬರುತ್ತೆ. ಅದ್ರ ಜೊತೆ ಗೋಟ್ ಇರೋಂಥದ್ದು ಆರಿಸಿ ತೆಗಿತೀವಿ, ಅದು ಸೆಕೆಂಡ್ಸಿ ಬರುತ್ತೆ, ಅದು ರೇಟ್ ಕಮ್ಮಿ ಇರುತ್ತೆ, ಒಂದು 35,000 ರೂಪಾಯಿ ಇರುತ್ತೆ. ಇದು 46,000 ಮೊನ್ನೆ ಕೊಟ್ಟಿದ್ವಿ. ಹಿಂಗಾಗಿ ರೇಟ್ ಪ್ರಾಫಿಟ್ ಎರಡು ಅವಲಂಬಿಸ್ಕೊಂಡು 45,000 ರೂಪಾಯಿ ಮ್ಯಾಕ್ಸಿಮಮ್ ಇಟ್ಕೋಬಹುದು. ಈಗ ಅಡಿಕೆ ಸುಲ್ಸಿ ಮರದು ಯಂತ್ರದಲ್ಲಿ ಎಲ್ಲಿ ಹೋಗ್ತೀರಾ ನೀವು? ಇಲ್ಲ, ನಮ್ಮೂರ್ ಪಕ್ಕ ಕಳಿಹಟ್ಟಿ, ಎಲ್ಲಿ ಮಿಷಿನ್ ಖಾಲಿ ಇರುತ್ತೋ ಅಲ್ಲಿ ಹಾಕ್ಸ್ಕೊಂಬರ್ತಿರ್ತೀವಿ. ಸುತ್ತ ಊರ್ ಸುತ್ತಮುತ್ತ ಇದಾವೆ. ಏನೋ ಒಂದ್ ಕ್ವಿಂಟಲ್ ಇಷ್ಟು ಅಂತ ಅಥವಾ ಒಂದು ಡಬ್ಬಕ್ ಇಷ್ಟು ಅಂತ ಏನ್ ರೇಟ್ ನಿಗದಿ ಮಾಡಿದಾರ? ಕ್ವಿಂಟಲ್ಗೆ ಬರಲ್ಲ, ಡಬ್ಬದ ಲೆಕ್ಕ ಹಾಕ್ತಾರೆ ಅವರು. ಸಾರ ಸಟ್ಟ ಲಂಸಮ್ಮು ಉಂಡಗೋತಿಗೆ ಹಾಕಿ ಕೊಟ್ಟದಕ್ಕೆ ಎಷ್ಟು ಅಂತ ಹೇಳ್ತಾ ಇರ್ತಾರೆ. 4-5,000 ರೂಪಾಯಿ ಒಂದ್ ಸಾರಿ ಒಂದ್ ಬೇಡಿ ಕೊಡ್ತಾ ಇರ್ತೀವಿ. ಅಡಿಕೆ ಬೇಯಿಸಬೇಕಂದ್ರೆ ಅದ ಕೊಡ್ಬೇಕು ಅಂತ ಹೇಳ್ತಾರೆ, ಕಲರ್ ಬರಬೇಕಾದ್ರೆ ಏನ್ ಮಾಡ್ತೀರಾ ಅವಾಗ ನೀವು? ನಾವು ಬಣ್ಣ ಹಾಕ್ತಿವಿ, ಒಂದ್ ಸ್ವಲ್ಪ ಅಂಗಡಿನಲ್ಲಿ ಸಿಗುತ್ತೆ, ತಂದು ಒಂದ್ ಸ್ವಲ್ಪ ಬಣ್ಣ ಹಾಕಿದ್ರೆ ಕಲರ್ ಬರುತ್ತೆ. ಅದ್ರ ಜೊತೆ ನಾವೇ ಸ್ವಂತ ಹಾಲು ಮಾಡ್ಕೋಬಹುದು, ಅದೇ ಬೇಯಿಸಿದ್ದೇ ಹಾಲೇ ಬಿಟ್ಕೊಂತ ಇರುತ್ತೆ, ಅದೇ ಸಾಕಾಗುತ್ತೆ. ಅದ್ರ ಜೊತೆ ಏನಾರು ಬೇಕು ಕಲರ್ಗೆ ಅಂದ್ರೆ ಒಂದ್ ಸ್ವಲ್ಪ ಬಣ್ಣ ಹಾಕ್ತಿವಿ. ಅಡಿಕೆಗೆ ಒಳ್ಳೆ ಒಂದು ಮಾರ್ಕೆಟ್ ಸಿಗ್ಬೇಕಂತಂದ್ರೆ ಕಲರ್ ಇರ್ಬೇಕಂತ ಹೇಳ್ತಾರೆ. ಅಡಿಕೆ ಕಲರ್ ಇದ್ರೆ ಒಳ್ಳೇದು, ಪೂರ್ತಿ ಬ್ಲಾಕ್ ಆಗಬಾರ್ದು, ಮೀಡಿಯಂ ಆಗಿ ಅದ್ರಲ್ಲಿ ಅದಕ್ಕೆ ತಕ್ಕನಂಗೆ ಕಲರ್ ಕೊಟ್ರೆ ಬೇಡಿಕೆ ಚೆನ್ನಾಗಿರುತ್ತೆ. ಈಗ ಅದರಲ್ಲಿ ಏನಾದ್ರು ಐಟಮ್ ಮಾಡ್ತೀರಾ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ? ನಾವು ಬೇರೆ ಯಾವ ಐಟಮ್ ಮಾಡೋದಿಲ್ಲ, ಒಂದೇ ಸಾರ ಸಟ್ ಹೋಗ್ತಾ ಇರುತ್ತೆ. 1,000 ಕಮ್ಮಿ ಆಗ್ಬೋದಿಲ್ಲ, 1,000 ಜಾಸ್ತಿ ಆಗ್ಬೋದು, ಲಂಸಮ್ ಎಲ್ಲ ಹೋಗ್ತಾ ಇರುತ್ತೆ. ಈಗ ಅಡಿಕೆ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ? ಇಲ್ಲೇ ಬಂದು ಹೋಯ್ತಾರೆ ಪ್ಲಾಟ್ ಅಲ್ಲಿ, ಊರಲ್ಲೇ ಬಂದು ಕಮಿಷನ್ ಇರಲ್ಲ ಏನಿರಲ್ಲ. ನಮ್ಮ ತೂಕ 75 kg ತೂಕ ಮಾಡ್ತಾರೆ, 76.5 kg ಇಟ್ಕೊಂತಾರೆ. 1 kg ಖಾಲಿ ಚೀಲದ್ದು, 600 g ಶೂಟ್ ಅದು ಮಾಮೂಲಿ ಇರುತ್ತೆ. ಇಲ್ಲೇ ಕ್ಯಾಶ್ ಕೊಟ್ಟು ಇಲ್ಲೇ ತೂಕ ಮಾಡ್ಕೊಂಡು ಹೋಗ್ತಿರ್ತಾರೆ. ಈಗ ಯಾವ್ದು ಮಾರ್ಕೆಟ್ಗೆ ಒಯ್ಯಲ್ಲ ನೀವು? ನಾವು ಮುಂಚೆ ಎಲ್ಲ ಮಂಡಿನಲ್ಲಿ ಬಿಡ್ತಿದ್ವಿ, ಮಂಡಿನಲ್ಲಿ ವ್ಯವಹಾರ ಇಲ್ಲ, ಈಗ ಬಿಟ್ಟಾಕಿದ್ವಿ. ಇಲ್ಲೇ ಊರಲ್ಲೇ ಅದೇ ಅದಕ್ಕಿಂತ ಜಾಸ್ತಿ ರೇಟ್ಗೆ ಹೋಗುತ್ತೆ, ಹಂಗೆ ಮನೆ ಹತ್ರನೇ ಕೊಡ್ತಾ ಇರ್ತೀವಿ. ಅಂದ್ರೆ ಎಲ್ಲೇ ಒಂದ್ ಕಡೆ ನಾವು ಸ್ವಂತ ಬೇಯಿಸಿ ಮಾರಾಟ ಮಾಡೋದ್ರಿಂದ ಲಾಭ ಗಳಿಸಬಹುದು ಅಂತ ನಿಮ್ ಮನಸ್ಸಿಗೆ? ಗಳಿಸಬಹುದು. ಈಗ ಮಳೆಗಾಲದಲ್ಲೆಲ್ಲ ಬೇಸಕ್ಕೆಲ್ಲ ನೀವು ವ್ಯವಸ್ಥೆ ಮಾಡ್ಕೊಳ್ತೀರಾ, ಈಗ ಅಂತ ಸಂದರ್ಭದಲ್ಲಿ ಮಳೆ ಇಟ್ಕೊಳ್ತು ಅಂದ್ರೆ ಅದನ್ನ ಬೇಸೋದು ಅದೆಲ್ಲ ಸಮಸ್ಯೆ ಆಗಲ್ವಾ? ಬಿಸಿಲಿನ ವಾತಾವರಣ ಇರಲ್ಲ ಅವಾಗ. ಅಂತ ಸಮಸ್ಯೆಯಲ್ಲಿ ಬಹಳ ಒಂದ್ ಸ್ವಲ್ಪ ತೊಂದ್ರೆ ರೈತರಿಗೆ. ಆದ್ರೂ ಅದರಲ್ಲಿ ನೋಡಿ, ಅದು ಬಹಳ ಹೊತ್ತು ಬಿಡಂಗು ಇರಲ್ಲ, ಮಳೆ ಬರ್ತಾ ಇದ್ರೆ ತೆಗಿತಾ ಇರಬೇಕು, ಮುಚ್ಚುತ್ತಾ ಇರಬೇಕು, ಹಿಂಗೆಲ್ಲ ಮಾಡ್ಕೊಂಡು 4 ದಿವಸ ಒಣಗ್ತು ಅಂದ್ರೆ ಅಡಿಕೆಗೆ ಏನು ತೊಂದರೆ ಇರಲ್ಲ. ಹೂ ಕುತ್ಕೊಂತಂದ್ರೆ ಮತ್ತೆ ಹಾಲೆಲ್ಲ ಎದ್ದಿ ಮತ್ತೆ ಅದು ಮಿಚಲ್ ಆಗುತ್ತೆ. ಈಗ ಒಳ್ಳೆಯ ರೇಟ್ ಸಿಗ್ಬೇಕಂತಂದ್ರೆ ಗುಣಮಟ್ಟದ ಅಡಿಕೆ ಇರಬೇಕಲ್ವಾ? ಗುಣಮಟ್ಟದ ಅಡಿಕೆಗೆ ಬೇಡಿಕೆ ಜಾಸ್ತಿ. ಏನೋ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಯ್ತಪ್ಪ, ನಾವು ಮುಂದಿನ ವರ್ಷ ಮಾರಾಟ ಮಾಡೋಣ ಅನ್ಕೊಂಡಾಗ ನೀವು ಆತರ ಮನೆಯಲ್ಲಿ ಎಷ್ಟು ವರ್ಷ ತನಕ ನೀವು ಸ್ಟಾಕ್ ಮಾಡಬಹುದು? ಇಲ್ಲ, ನಾವು ಯಾವ ವರ್ಷ ನಾವು ಇಡೋದಿಲ್ಲ, ಒಂದ್ ವರ್ಷದಿಂದ ಒಂದ್ ವರ್ಷಕ್ಕೆಲ್ಲ ಮಾರ್ತಾ ಇರ್ತೀವಿ, ನಾವು ಇಟ್ಕೊಳ್ಳೋದಿಲ್ಲ. ಅಲ್ಲ, ಇಡಬೇಕು ಅಂತಂದ್ರೆ ಎಷ್ಟು ವರ್ಷ ತನಕ ಇಡಬಹುದು? ಮಿಷಿನ್ ಒಡದಂತ ಅಡಿಕೆ ಒಂದ್ ವರ್ಷ ಇಡಬಹುದು ಅಷ್ಟೇನೆ, ಕೈ ಸುಲಿಗೆ ಆದ್ರೆ ಎರಡು ವರ್ಷ ಇಡಬಹುದು. ನಾವು ಯಾವ್ದು ಇಟ್ಕೊಳ್ಳೋದಿಲ್ಲ, ಎಲ್ಲ ಅಷ್ಟು ಮಾರ್ತಾ ಇರ್ತೀವಿ, ಅವತ್ತಿಂದ ಅವತ್ತಿಗೆ ತಿಂಗಳಿಂದ ತಿಂಗಳಿಗೆ ಹೋಗ್ತಾ ಇರ್ತದೆ. ಈಗ ಅಡಿಕೆಗೆ ಹೆಚ್ಚು ಖರ್ಚು ಬರಲ್ಲ ಅಂತ ಹೇಳಿದ್ರ? ಖರ್ಚು ಬರುತ್ತೆ. ಹೆಂಗ್ ಬರುತ್ತೆ ಅಂದ್ರೆ ಕೂಲರ್ ಖರ್ಚು, ಲೇಬರ್ ಖರ್ಚು. ಮುಂಚೆ ಎಲ್ಲ 500 ರೂಪಾಯಿ ಇತ್ತು ಲೇಬರ್ಗೆ, ಈಗ 600 ರೂಪಾಯಿ ಲೇಬರ್ ಒಬ್ರಿಗೆ. ತೋಟ ಕೊಯ್ಲುಗಾರಿಗೆ 1,500, ಹಂಗಾಗಿ ಒಂದು ಬೀಡಿಗೆ ಒಂದು ಕನಿಷ್ಠ ಅಂದ್ರೆ 15,000 ರೂಪಾಯಿ ಖರ್ಚು ಇರುತ್ತೆ. ಟ್ಯಾಕ್ಟ್ರಿ ಮತ್ತೆ ಎಕ್ಸ್ಟ್ರಾ ಅದೊಂದು 5,000, ಒಂದು ಬೀಡಿಗೆ 20,000 ರೂಪಾಯಿ ಖರ್ಚು ಬರುತ್ತೆ. ಒಟ್ಟಾರೆ ಒಳ್ಳೆಯ ಲಾಭ ಕಂಡಿದ್ರೆ ಅಡಿಕೆಯಲ್ಲಿ? ಕಂಡಿದ್ವಿ, ಈ ವರ್ಷ ಚೆನ್ನಾಗಿ ಕಂಡಿದ್ವಿ. ಈಗ ಒಳ್ಳೆಯ ಮಳೆ ಬಂತು, ಒಳ್ಳೆಯ ನೀರಾಯ್ತು ಅಂದ್ರೆ ಅಡಿಕೆ ಕೃಷಿಯಲ್ಲಿ ನೆಮ್ಮದಿ ಕಂಡಿದ್ರೆ ಏನಂಗಾಯ್ತು? ಹೌದೌದು, ಸಮಾಧಾನವಾಗಿದ್ದೀವಿ. ಒಳ್ಳೇದು ಮಹಾದೇವಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಅಡಿಕೆ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಾನಂಗಿ ಗ್ರಾಮದ ಕೃಷಿಕ ಎಚ್ ಮಹಾದೇವಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಅಗರ್ ಕೋಯಿ ಬಹುತ್ ಬಡಿ ಆಪದಾ ಆ ಗೈ ಔರ್ ಫಸಲ್ ಬರ್ಬಾದ್ ಹೋ ಗೈ ತೋ ಉಸ್ಕೋ ಬಿ ಬೀಮಾ ದೇನೆ ಕಿ ಯೋಜನಾ ಹಮ್ನೆ ಬನಾಯಿ. ಆವರಿಸುತ್ತಿದೆ ಸಮೃದ್ಧಿ ಪ್ರತಿ ಮನೆ ಮನೆ ಹಾಗೂ ಹಳ್ಳಿಗಳಲ್ಲಿ, ಆದರೂ ರೈತರು ಸುರಕ್ಷಿತ ಕೃಷಿಯ ಪ್ರತಿ ರಹದಾರಿಯಲ್ಲಿ. ಫಸಲ್ ಬಿಮಾ ಯೋಜನೆಯ 7 ವರ್ಷಗಳ ಸಫಲತೆಯಲ್ಲಿ ಸರ್ಕಾರ ನನ್ನ ಬೆಂಬಲದಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 1800 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಒಂದು ಜನಪದ ಗೀತೆ. ಮಾಡಬೇಕ ಹೊಸ ಹೊಲದ ಕಡಿ ಕಡಿಬೇಕ ಮಟ್ಟಿ ಮುಡಿಬೇಕ. ಬಿಡಬೇಕ ಬೀಜ ಬಿಡಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ ಹೊಸ ಹೊಲದ